ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕೋಕೋ ಬೆಳೆಯಲ್ಲಿನ ಅನುಭವಗಳ ಕುರಿತು ಚಿಕ್ಕಮಗಳೂರಿನ ಮೂಗುತಿಹಳ್ಳಿಯ ಕೃಷಿಕ ಚಂದ್ರಶೇಖರ್ ನಾರಣಪುರ ಅವರೊಂದಿಗಿನ ಸಂದರ್ಶನವನ್ನು ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಗುತಿಹಳ್ಳಿಯ ಕೃಷಿಕರಾದಂತಹ ಚಂದ್ರಶೇಖರ್ ನಾರಾಯಣಪುರ ಅವರು ನಮ್ಮೊಂದಿಗೆ ಇದ್ದಾರೆ. ಪ್ರಗತಿಪರ ಕೃಷಿಕರು, ಕಾಫಿ, ಅಡಿಕೆ, ಕೋಕೋ, ಬಾಳೆ ಹೀಗೆ ವಿವಿಧ ಬೆಳೆಗಳನ್ನ ಬೆಳೆದುಕೊಳ್ತಾರೆ. ವೃತ್ತಿಯಿಂದ ಪತ್ರಕರ್ತರು, ಪ್ರವೃತ್ತಿಯಿಂದ ಕೃಷಿಕರು ಹಾಗೂ ಸಂಶೋಧಕರು. ಅವರ ಅನುಭವಗಳು ಹೇಗಿದ್ದಾವೆ, ಕೋಕೋ ಬೆಳೆಯಲ್ಲಿನ ಅನುಭವಗಳು ವಿಶೇಷವಾಗಿ ಹೇಗಿದ್ದಾವೆ ಅನ್ನುವಂತ ವಿಚಾರಗಳನ್ನ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಚಂದ್ರಶೇಖರ್ ಅವರಿಗೆ. ನಮಸ್ತೆ ಚಂದ್ರಶೇಖರ್ ಅವರೇ, ತಮಗೆ ಎಷ್ಟು ವಯಸ್ಸು? 63 ವರ್ಷ. ಈಗ 63 ವರ್ಷ. ಏನ್ ಓದಿದ್ರಿ ತಾವು? ಸರ್, ನಂದು SLC TCH, ಆಮೇಲೆ ಕರೆಸ್ಪಾಂಡೆನ್ಸ್ BA, ಆಮೇಲೆ ದನ ಕಾಯ್ತಾನೆ ಬಹುತೇಕ ಕನ್ನಡ ಸಾಹಿತ್ಯದ ಎಲ್ಲಾ ಕೃತಿಗಳನ್ನು ಓದಿದ್ದಾಯ್ತು. ಶಿವರಾಮ್ ಕಾರಂತರ ಸಾಹಿತ್ಯ ನನ್ನ ಬದುಕಿಗೆ ಒಂದು ಪ್ರೇರಣೆ ಸಿಕ್ತು. ಆಗ ದನ ಕಾಯ್ತಾನೆ 3 ಕನಸು ಕಂಡೆ. ಒಂದು, ಪತ್ರಕರ್ತ ಆಗಬೇಕು. ಎರಡನೇದು ರಾಜ್ಯ ಮಟ್ಟದಲ್ಲಿ ನಂದೊಂದು ಶಾಶ್ವತವಾದಂತ ಒಂದು ಕೆಲಸ ಮಾಡಬೇಕು. ಮೂರನೇದು ಮಲೆನಾಡಲ್ಲಿ ಒಂದು ಬದುಕು ಕಟ್ಕೋಬೇಕು ಅಂತೇಳಿ ದನ ಕಾಯುವಾಗ 3 ಕನಸು ಕಂಡೆ. ಕನಸು ಕಂಡದ್ದಾಯ್ತು, ಆದ್ರೆ ಅದನ್ನ ನನಸು ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಒಂದು 6 ತಿಂಗಳ ಆಲೋಚನೆ ಮಾಡಿ ನಾನೇನ್ ದನ ಕಾಯ್ತಾ ಇದ್ದೆ, ಪಿತ್ರಾರ್ಜಿತ ಆಸ್ತಿ ಅದು. ಆ ದನ ಕಾಯೋ ಜಾಗದಲ್ಲೇನೆ ಒಂದು 3 ಎಕರೆ ತೋಟ ಮಾಡಿ ಅಡಿಕೆ ಮಾಡಿದೆ. ಆಮೇಲೆ ಆ ತೋಟ ಫಸ್ಲಿಗೆ ಬಂದ ತಕ್ಷಣನೇ ನಾನೊಂದು 20 ರೂಪಾಯಿ ತಗೊಂಡು ಚಿಕ್ಕಮಗಳೂರಿಗೆ ಬಂದೆ. ಚಿಕ್ಕಮಗಳೂರಿಗೆ ಬಂದು ಅಲ್ಲಿ 1 ವರ್ಷ ಬೇರೆ ಪತ್ರಿಕೆನಲ್ಲಿ ಕೆಲಸ ಮಾಡಿ ನಂತರ ನಂದೇ ಒಂದು ಸ್ವಂತ ಪತ್ರಿಕೆನ ಪ್ರಾರಂಭ ಮಾಡಿದೆ, ಗೆಳೆಯ ಅಂತೇಳಿ ಒಂದು ಡೈಲಿ ಈವ್ನಿಂಗ್ ಪೇಪರು. ಸುಮಾರು 15 ವರ್ಷ ಪತ್ರಿಕೆಯನ್ನ ನಡೆಸಿ 8 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೆ. ಅದ್ರ ಜೊತೆ ಜಿಲ್ಲೆನಲ್ಲಿ ಆಗ್ಬೇಕಾದಂತ ಒಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬೆಳಕಿಲ್ಲ ಅಂತ ಕೆಲಸಗಳು ಈ ತರದೆಲ್ಲ ಮಾಡ್ಕೊಂಡು ಒಂದು ಜನ ಮೆಚ್ಚ ಅಂತ ಒಂದು ಪತ್ರಿಕೆ ಇತ್ತು. ಪತ್ರಕರ್ತ ಸಂಘದ ಅಧ್ಯಕ್ಷನೂ ಆದೆ. ಆಮೇಲೆ ಎಲ್ಲಾ ರಾಜಕಾರಣಿಗಳಿಗೂ ಒಂದಿಷ್ಟು ಮಾರ್ಗದರ್ಶನ ಮಾಡಬಹುದಾದಂತ ಶಕ್ತಿ ನನಗೆ ಅವಾಗ ಬಂದಿತ್ತು. ಹಾಗಾಗಿ ಎಲ್ಲರೂ ನನ್ನನ್ನು ಗೌರವಿಸ್ತಿದ್ರು. ಇದೇ ಸಂದರ್ಭದಲ್ಲಿ ಒಂದು ಮ್ಯಾಗಝಿನ್ಗೆ ಒಂದು ಆರ್ಟಿಕಲ್ ಕೇಳಿದ್ರು, ಕರ್ನಾಟಕದ ವೀರಶೈವ ಮಠಗಳ ಶೈಕ್ಷಣಿಕ ಕೊಡುಗೆ ಅಂತ. ಆಗ ಅದು ಯಾರೂ ಮಾಡಿರ್ಲಿಲ್ಲ ಕೆಲಸನ. ಆಗ ನನಗೆ ಗೊತ್ತಿದ್ದ ಮಠಗಳು ಮಾತ್ರ ಬರೆದ್ರೆ ಅಪರಾಧ ಆಗುತ್ತೆ, ಮತ್ತೆ ಬೇರೆ ಮಠಗಳಿಗೆ, ನಿಜವಾದ ಮಠಗಳಿಗೆ ಅನ್ಯಾಯ ಮಾಡಿದಂಗಾಗುತ್ತೆ ನನ್ ಗೊತ್ತಿಲ್ಲದರೆ ಮಠಗಳಿಗೆ ಅಂತೇಳಿ ಅದನ್ನ ನೋಡ್ತಾ ನೋಡ್ತಾ ಹೋದೆ. ಆ ಕೆಲಸನೇ ಆಗಿಲ್ಲ ಅಂತ ಗೊತ್ತಾಯ್ತು. ಆಗ ಆ ಲೇಖನ ಬರೆಯೋದನ್ನ ನಿಲ್ಲಿಸಿ ನಂತರ ಆ ಮಠಗಳನ್ನ ಸರ್ವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಯೋಜನೆ ರೆಡಿ ಮಾಡ್ಕೊಂಡು ಡಾಕ್ಟರ್ MM ಕಲಬುರ್ಗಿ ಅವರು, ಡಾಕ್ಟರ್ ಚಿದಾನಂದ ಮೂರ್ತಿ ಅವರು, ಗೋರು ಚನ್ನಬಸಪ್ಪ ಇವರೆಲ್ಲರ ಮಾರ್ಗದರ್ಶನದಲ್ಲಿ ಒಂದು ಫ್ರೇಮ್ ವರ್ಕ್ ರೆಡಿ ಮಾಡ್ಕೊಂಡು ಸರ್ವೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಒಂದು 486 ದಿನ, ಒಂದು 5 ವರ್ಷದ ಅವಧಿ ಒಳಗಡೆಗೆ ಕರ್ನಾಟಕದ ಸುಮಾರು 24,000 ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಆದಂತ ಧಾರ್ಮಿಕ ಕಾರ್ಯಗಳ ಬಗ್ಗೆ ಒಂದು ಅವಲೋಕನ ಮಾಡ್ತಾ ಅದೆಲ್ಲದನ್ನು ಕಲೆಕ್ಟ್ ಮಾಡಿದೆ. ಕಲೆಕ್ಟ್ ಮಾಡಿ ಬಂದು ಕೂತಾಗ ಬರವಣಿಗೆಗೆ ದಿನಕ್ಕೆ ಒಂದು 1/2 ಪೇಜ್ನೂ ಬರೆಯಕ್ ಆಗ್ತಿರ್ಲಿಲ್ಲ, ಕಾರಣ ಡೈಲಿ ಈವ್ನಿಂಗ್ ಪೇಪರ್ ಇತ್ತು. ಆ ಪೇಪರ್ ಹೊರಗೆ ತರಂತದ್ದು ಮತ್ತೆ ತಂದ ಮೇಲೆ ಮತ್ತೆ ಅದರದ್ದು ಸ್ಪಷ್ಟೀಕರಣ ಮತ್ತೆ ನ್ಯೂಸ್ ಬಂದಂತ ವಿಚಾರಕ್ಕೆ ಓದುಗರುಗಳು ಮತ್ತೆ ರಾಜಕಾರಣಿಗಳು ಆ ಸುದ್ದಿ ಬಗ್ಗೆ ಮಾತಾಡೋಂಥದ್ದು ಅದೇ ನನಗೆ ಆಗೋಗ್ಬಿಡೋದು. ಹಾಗಾಗಿ ಎಂತ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಚಿದಾನಂದ ಮೂರ್ತಿ, ಗೋರು ಚನ್ನಬಸಪ್ಪ ಬೈದ್ರು, ಪತ್ರಿಕೆ ಬರೆಯೋದೊಂದು ಏನ್ ನಿನ್ನ ಬದುಕಿಗಷ್ಟೇನೆ, ಇದೊಂದು ಲೈಫ್ ಅಚೀವ್ಮೆಂಟ್, ಇದೊಂದು ದೊಡ್ಡ ಕೆಲಸ, ಯಾರು ಮಾಡಿಲ್ಲ, ಮಾಡೋರೆಲ್ಲ ಅರ್ಧಕ್ಕೆ ಮಾಡಿ ಕೈ ಬಿಟ್ರು, ಹಾಗಾಗಿ ನೀನ್ ಸರ್ವೆ ವರ್ಕ್ ಆಗಿದೆ ಅದನ್ನ ಬರೆದು ಮುಗಿಸು ಬೇಗ ಅಂತ ಹೇಳಿದಾಗ ನಾನು ಒಂದೇ ಅತ್ಲ ಒಂದು ಪತ್ರಿಕೆನ ನನ್ನನ್ನ ನಿಲ್ಲಿಸ್ಬಿಟ್ಟು ಬರವಣಿಗೆ ಕೂತೆ. ಬರವಣಿಗೆ ಕೂತವನು ಎಲ್ಲಾ ಒಂದು ಯೋಜನೆ ರೆಡಿ ಮಾಡ್ಕೊಂಡು ಇಷ್ಟಿಂದೊಳಗೆ ಅದನ್ನ ಮುಗಿಸ್ಬೇಕು ಅಂತೇಳಿ ಸುಮಾರು 465 ದಿನ ಒಳಗೆ ಸೇರ್ಕೊಂಡವನು ಹೊರಗೆ ಬರಲಿಲ್ಲ. ಪೂರ್ತಿ ಬರವಣಿಗೆ ಆಗಿ ಅದ್ರ DTP ವರ್ಕ್ ಆಗಿ ಅದೊಂದು ಸ್ಕ್ರಿಪ್ಟ್ ರೆಡಿ ಆದ್ಮೇಲೆ ನಾನು ಹೊರಗೆ ಬಂದಿದ್ದು. ಹಾಗಾಗಿ ಅದ್ ಬಂದಾದ್ಮೇಲೆ ಪ್ರಕಟಣೆ ಕೊಡೋದಕ್ಕೆ ಮುಂದಾಗಿದ್ದು. ಆಮೇಲೆ ನಂತರ ಒಂದ್ ಆರು ತಿಂಗಳೊತ್ತಿಗೆ ಆ ಪುಸ್ತಕನೂ ಬಂತು, ಕರ್ನಾಟಕದ ವೀರಶೈವ ಮಠಗಳು ಅಂತೇಳಿ 1402 ಪುಟದ ಒಂದು ಬುಕ್ ಬಂತು. ಅದು ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲೇ ಬಿಡುಗಡೆ ಆಯ್ತು. ಅದು ದೊಡ್ಡ ಹೆಸರು ತಂದು ಕೊಡ್ತು, ಜೊತೆನಲ್ಲಿ ಒಂದಿಷ್ಟು ಹಣನೂ ನನಗದು ಕೊಡ್ತು. ಆಮೇಲೆ ಪತ್ರಿಕೋದ್ಯಮಕ್ಕೆ ಬಂದಿದ್ದಾಯ್ತು, ಆ ಕನಸು ಈಡೇರಿತ್ತು. ಎರಡನೇ ಕನಸು ಅದೊಂದು ದೊಡ್ಡ ಕೆಲಸ, ಅದು ಈಡೇರಿತು. ಮೂರನೇ ಕನಸು ಮಾಡ್ಬೇಕಿತ್ತಲ್ಲ. ಹಾಗಾಗಿ ಅಷ್ಟೊತ್ತಿಗೆ ನಾನು ಏನಲ್ಲಿ ಸರ್ವೆಗೆ ಹೋಗ್ತಾ ಇದ್ದೆ, ಆ ಸರ್ವೆಗೆ ಹೋದಾಗ ಪ್ರತಿ ಹಳ್ಳಿನಲ್ಲಿ ಉಳಿತಾ ಇದ್ದೆ. ಹಳ್ಳಿನಲ್ಲಿ ಉಳಿದಾಗ ಅಲ್ಲಿಗೆ ರೈತರು ಮತ್ತು ರೈತರ ಮಕ್ಕಳು ಕೆಲವರೆಲ್ಲ ಅಲ್ಲಿ ಮಲಗಕ್ ಬರೋರು. ಆಗ ಅವ್ರ ಜೊತೆನಲ್ಲಿ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಕೃಷಿ ಬಗ್ಗೆ ಅವ್ರಿಗೆ ಸಕಾರಾತ್ಮಕವಾದಂತ ಭಾವನೆನೆ ಇರಲಿಲ್ಲ, ನಕಾರಾತ್ಮಕ ಭಾವನೆಗಳೇ ಬರ್ತಾ ಇದ್ದು. ನಾನು ಹಾಗೆ ಅದನ್ನ ಮನಸ್ಸಿನಲ್ಲಿ ಸುಪ್ತವಾಗಿ ಇಟ್ಕೊಂಡು ಬಂದಿದ್ದೆ, ಮಾಡಿದ್ರೆ ಏನಾದ್ರು ಮಾಡ್ಬೋದಾ ಮುಂದೊಂದು ದಿನದಲ್ಲಿ ಈ ಕ್ಷೇತ್ರದ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ದೆ. ಈ ವರ್ಕ್ ಮುಗಿದ್ಮೇಲೆ ನನಗೆ ಮೂರನೇ ಕನಸು ಒಂದಿತ್ತಲ್ಲ, ಮಲೆನಾಡಲ್ಲಿ ಒಂದು ಬದುಕು ಕಟ್ಕೋಬೇಕು ಅಂತೇಳಿ. ಆಗ ನಾನು ಕೃಷಿ ಒಂದು ಲಾಭದಾಯಕವಾದಂತಹ ಕ್ಷೇತ್ರ, ಈ ಕೃಷಿನಲ್ಲೂ ಗೌರವಯುತವಾಗಿ ಬದುಕಬಹುದು ರೈತರು ಅಂತ ತೋರಿಸಿಕೊಡ್ಬೇಕು ಅಂತೇಳಿ ನಾನು ಹೇಗೆ ನಮ್ಮ ಹಳ್ಳಿಗೆ ಹೋಗಿ ನನ್ನ ಪಿತ್ರಾರ್ಜಿತ ಆಸ್ತಿನಲ್ಲೇ ಮಾಡಬಹುದಿತ್ತು. ಯಾಕೋ ಇಷ್ಟ ಬರಲಿಲ್ಲ, ಯಾಕಂದ್ರೆ ಹೊಸ ಪ್ರಯೋಗಗಳು ಮಾಡಕ್ ಹೋದಾಗ ಪೇರೆಂಟ್ಸ್ ಬಿಡಲ್ಲ ಅನ್ನೋದು ಗೊತ್ತಾಯ್ತು. ಆಗ ನಾನೇನ್ ಮಾಡಿದೆ, ನನಗೆ ಚಿಕ್ಕಮಗಳೂರು ಹತ್ತಿರದಲ್ಲೇನೆ ನನಗೆ ಒಂದಿಷ್ಟು ಜಮೀನು ಸಿಕ್ತು. ಆಗ ಒಂದು 12 ಎಕರೆ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ನೈಸರ್ಗಿಕ ಕೃಷಿನ ಮಾಡ್ತಾ ಹೊರಟೆ. ಸುಭಾಷ್ ಪಾಳೇಕರ್ ಅವರು ಆಗಾಗಲೇ ವರ್ಕ್ ಮಾಡ್ತಾ ಇದ್ರು, ಅದಕ್ಕಿಂತ ಹಿಂದೆ ಜಪಾನಿನ ಪುಕೋಕ್ ಅವ್ರು ಮಾಡಿದಂತ ಕೆಲಸಗಳ ಬಗ್ಗೆ ಓದಿದ್ದೆ ನಾನು. ಆ ಓದಿದಾಗ ಅವೆರಡನ್ನು ಸಮೀಕರಿಸಿ ನನ್ನ ಕ್ಷೇತ್ರದಲ್ಲಿ ಹೇಗೆ ನೈಸರ್ಗಿಕ ಕೃಷಿ ಮಾಡಬಹುದು ಅಂತೇಳಿ ಒಂದು ಪ್ರಯೋಗಾತ್ಮಕವಾಗಿ ಮಾಡ್ತಾ ಹೋದೆ. ಮಾಡ್ತಾ ಹೋದಂಗೆ ಒಂದು 3 ವರ್ಷ ನನ್ನ ಪೇರೆಂಟ್ಸ್ ಮತ್ತ ಆ ಹಳ್ಳಿಯವರು ತೋಟಕ್ಕೆ ಬಂದಂತವ್ರು ಎಲ್ಲರೂ ನನಗೆ ಬೈಯದೇ ಆಗಿತ್ತು. ಕಾರಣ ಏನು ಅಂತಂದ್ರೆ ನಾನು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕ್ತಿರ್ಲಿಲ್ಲ, ಹಾಗಾಗಿ ಬೆಳೆ ಉತ್ಕೃಷ್ಟವಾಗಿ ಬರಕ್ಕೆ ಆಸ್ಪದನೆ ಇರಲಿಲ್ಲ. ಹಾಗಾಗಿ ನಾನು ಪ್ರಯೋಗ ಇತ್ತಲ್ಲ, ಪ್ರಯೋಗದ ಹಿನ್ನೆಲೆಯಲ್ಲಿ ಮಣ್ಣನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಒಂದು ಥೀಮು. ಹಾಗಾಗಿ ಮಣ್ಣು ಬದಲಾವಣೆ ಆಯ್ತು 3-4 ವರ್ಷಕ್ಕೆ. ಆಮೇಲೆ ಬೆಳೆಗಳು ಬದಲಾವಣೆ ಆಗ್ತಾ ಬಂದು, ಹಾಗಾಗಿ ನಾನು ಏನ್ ಹಾಕಿದ್ದೆ ಅಡಿಕೆ ಬಾಳೆ ಇದೆಲ್ಲದೂ ಬೆಳೆ ಬರೋದಕ್ಕೆ ಪ್ರಾರಂಭ ಆಯ್ತು. ಹಾಗಾಗಿ ನಾನು ಭತ್ತ ಬೆಳೀತಾ ಇದ್ದೆ, ದನಗಳಿಗೆ ಜೋಳ ಬೆಳಿಕಂತಿದ್ದೆ, ಹಾಗಾಗಿ ತರಕಾರಿಗಳನ್ನ ಬೆಳೀತಾ ಇದ್ದೆ. ಈ ತರಕ್ಕೆಲ್ಲ ಸಮಗ್ರ ಬೇಸಾಯ ಪದ್ಧತಿನಲ್ಲಿ ದನ ಸಾಕಂತದ್ದು, ಎರೆಹುಳು ಗೊಬ್ಬರ ಇದನ್ನೆಲ್ಲ ಮಾಡ್ತಾ ಇದ್ದೆ ಉತ್ಪಾದನೆನ. ಆಗ ನನಗೊಂದು 4 ವರ್ಷದೊತ್ತಿಗೆ ಒಂದೊಂದು ಬಾಳೆಯಿಂದ ಹಣ ಬರಕ್ ಸ್ಟಾರ್ಟ್ ಆಯ್ತು. ಒಂದ್ ವರ್ಷಕ್ಕೆನೆ ಎರೆಹುಳು ಗೊಬ್ಬರದಿಂದ ಹಣ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಜೊತೆಲಿ ತರಕಾರಿ ಬೆಳೀತಾ ಇದ್ದೆ, ಆಮೇಲೆ ಹಾಲಿನಿಂದ ಹಣ ಬರಕ್ ಸ್ಟಾರ್ಟ್ ಆಯ್ತು. ಇವೆಲ್ಲವೂ ಸೇರಿ ಒಂದು 18-20 ಲಕ್ಷ ರೂಪಾಯಿ ವಾರ್ಷಿಕ ವರಮಾನ ಬರೋದಕ್ ಸ್ಟಾರ್ಟ್ ಆಯ್ತು. ಆಗ ನಾನು ನನ್ನ ಸ್ನೇಹಿತರ ಮಕ್ಕಳುಗಳು ಏನ್ ಹೊರಗೆ ಹೋಗಿದ್ರು ಅಂತವ್ರನ್ನೇ ನನ್ನ ತೋಟಕ್ಕೆ ಕರೆಸ್ಬಿಟ್ಟು ಅವರಿಗೆ ಇಲ್ಲಿ ಬರೋಂತ ವರಮಾನನ ತೋರಿಸ್ತಾ ಹೋದೆ. ತೋರಿಸ್ತಾ ಹೋದಂಗೆ ಅವರಿಗೆ ದುಡ್ಡು ಅಂದ ತಕ್ಷಣ ಒಂದಿಷ್ಟು ಆಕರ್ಷಣೆಗೆ ಒಳಗಾದ್ರು. ಹಾಗಾಗಿ ನಾನು ಬೇರೆ ಕಡೆ 10-15 ಲಕ್ಷ ಕೆಲಸ ಯಾಕೆ ಮಾಡಬೇಕು ಅಂತೇಳಿ ಎಲ್ಲರೂ ಒಬ್ಬೊಬ್ಬರೇ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಬಂದು ಹೆಚ್ಚು ಕಡಿಮೆ ಇವತ್ತಿಗೆ 100+ ಜನ ಕೃಷಿ ಬಿಟ್ಟು ಹೊರಗೆ ಹೋಗಿದ್ರಲ್ಲ, ಯುವಕರೆಲ್ಲ ತೋಟಕ್ಕೆ ಬಂದು ನೆಲೆ ನಿಂತು ನನಗಿಂತನೂ ಕಮಿಟೆಡ್ ವರ್ಕರ್ಸ್ ಆಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅದೊಂದು ದೊಡ್ಡ ಸಂತೋಷದ ವಿಚಾರ. ಹಾಗಾಗಿ ಇಷ್ಟೆಲ್ಲ ಮಾಡ್ತಾ ಹೋದಾಗ ನಾನಿಲ್ಲಿ ಒಂದು ಏಕಬೆಳೆ ಬೆಳೆಯೋದ್ರ ಬದಲಿಗೆ ಉಪ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳ್ಬಿಟ್ಟು ಮೇಜರ್ ಅಡಿಕೆ ಹಾಕಿದ್ದು. ಅಡಿಕೆ ಜೊತೆನಲ್ಲಿ ಮೊದಲನೇ ಹಂತದಲ್ಲಿ ಬಾಳೆ ಹಾಕಿದ್ದು, ಎರಡನೇ ಹಂತದಲ್ಲಿ, ಮೂರನೇ ಹಂತದಲ್ಲಿ ಕೋಕೋ ಹಾಕಿದೆ, ಮತ್ ನಾಲ್ಕನೇ ಹಂತದಲ್ಲಿ ಕಾಫಿ ಹಾಕ್ತಾ ಹೋದೆ. ಹಾಗಾಗಿ ಈಗ 3 ಬೆಳೆಗಳು, ಕಾಫಿ ಎಲ್ಲೆಲ್ಲಿ ದೊಡ್ಡದಾಯ್ತು ಅಲ್ಲೆಲ್ಲ ಬಾಳೆ ತೆಗೆದ್ಬಿಟ್ಟು ಈಗ 3 ಬೆಳೆಗಳನ್ನ ಉಳಿಸ್ಕೊಂಡಿದ್ದೀನಿ. ಹಾಗಾಗಿ ಕೋಕೋ ಅದು ಉಪ ಬೆಳೆಯಾಗಿದೆ. ಉಪ ಬೆಳೆ ಆದ್ರೂ ಅದು ಮೇಜರ್ ಆರ್ಥಿಕ ಉತ್ಪನ್ನ ಆಗದೇ ಇದ್ರು ಆ ಉಪ ಬೆಳೆಯಾಗಿ ನನ್ನ ವಾರ್ಷಿಕ ಖರ್ಚನ್ನ ತೂಗ್ಸುವಂತ ಸಾಮರ್ಥ್ಯ ಆ ಕೋಕೋ ಬೆಳೆಗಿದೆ. ಹಾಗಾಗಿ ನನಗೆ ವರ್ಷಕ್ಕೊಂದು 4-5 ಲಕ್ಷ ರೂಪಾಯಿ ಖರ್ಚು ಬಂದ್ರೆ ಆ 4-5 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಈ ಕೋಕೋದಿಂದನೇ ಬಂದು ಹೋಗ್ಬಿಡುತ್ತೆ. ತಾವಾಗ್ಲೇ ಆರಂಭದಲ್ಲಿ ಹೇಳಿದ್ರಿ ಅಡಿಕೆ ತೋಟ ಮಾಡಿ ಫಸಲು ಕೊಡೋ ಕಾಲಕ್ಕೆ ನಾನು ಚಿಕ್ಕಮಗಳೂರಿಗೆ ಬಂದೆ ಅಂತ ಹೇಳಿದ್ರಿ, ಯಾಕೆ ಫಸಲು ಕೊಡುವಾಗ ಯಾಕೆ ಬಂದ್ರಿ? ಅಂದ್ರೆ ಈಗ ನಾನು ನಮ್ಮ ಮನೆಗೆ ಹಿರಿ ಮಗ, ಅಲ್ಲಿ ಕುಟುಂಬದ ಜವಾಬ್ದಾರಿ ಇತ್ತು. ಹಾಗಾಗಿ ಆ ಜವಾಬ್ದಾರಿನ ಹಿರಿ ಮಗ ಹೊರಬೇಕು ಅದು ಲೋಕಾರೂಢಿಯಾಗಿ. ಹಾಗಾಗಿ ನಾನೇನ್ ಮಾಡಿದೆ, ನಾನು ಹೋದ್ರೆ ಇಲ್ಲಿ ಮತ್ತೆ ನನ್ನ ತಂದೆ ತಾಯಿ ವೃದ್ಧಾಪ್ಯದಲ್ಲಿ ಅವರ ಬದುಕು ಇದೆಲ್ಲದನ್ನು ಒಂದು ದೂರದೃಷ್ಟಿ ಇಟ್ಕೊಂಡ್ಬಿಟ್ಟು ತೋಟ ಮಾಡಿ ನಂತರ ಅದು ಫಲಕ್ ಬಂತಲ್ಲ, ಫಲಕ್ ಬಂದಾಗ ನಿರಂತರವಾಗಿ ಅದು ವರಮಾನ ಬರುತ್ತೆ, ಇನ್ನ ನನ್ನ ಆಶ್ರಯ ಅಲ್ಲಿ ಅವಶ್ಯಕತೆ ಇಲ್ಲ ಅನ್ನೋದು ಕಂಡು ಬಂತಲ್ಲ. ಹಾಗಾಗಿ ನಾನು ನನ್ನ ಸ್ವಂತ ಬದುಕಿಗಾಗಿ, ಆಮೇಲೆ ಮೇಜರ್ ಆಗ 3 ಕನಸು ಕಂಡಿದ್ನಲ್ಲ, ಆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕಾಗಿ ಹೊರಗೆ ಬಂದಿದ್ದು. ದನಕಾಯುವಾಗ್ಲೇ ಸಾಕಷ್ಟು ಸಾಹಿತ್ಯ ಅಧ್ಯಯನ ಮಾಡಿದೆ ಅಂತ ಹೇಳಿದ್ರಿ. ದನ ಕಾಯುವಂತದ್ದು ವೃತ್ತಿ ಏನಿದೆಯೋ ಅದು ಕೂಡ ಒಂದು ರೀತಿ ತಪಸ್ಸಿದ್ದಂಗೆ ನನಗೆ ಗೊತ್ತಿರೋ ಪ್ರಕಾರ. ಹೇಗಿತ್ತು ಆ ಒಂದು ಸಂದರ್ಭ? ನಮ್ಮದೇ 6 ಎಕರೆ ಜಾಗ ಇತ್ತು. ಆ ಜಾಗದೊಳಗೇನೆ ದನ ಮೇಯಿಸ್ತಾ ಇದ್ದು, ದನ ಮೇಯಿಸ್ತಾ ಇರ್ಬೇಕಾದ್ರೆ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ತಾ ಇದ್ದು. ಆಗ ನನಗೆ ಏನ್ ಬಂದಿದ್ದು ಅಂತಂದ್ರೆ ಓದ ಹವ್ಯಾಸ ಇತ್ತು. ಯಾಕೆಂದ್ರೆ ನಾನು SLC ಪಾಸ್ ಆದಾಗಲೇ ನನ್ನ ಉದ್ದೇಶ ಏನಿತ್ತು ಅಂತಂದ್ರೆ, ನಾನು ಕಾಲೇಜ್ ಲೆವೆಲ್ ಅಲ್ಲಿ ಓದಬೇಕು, ಒಂದು ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಓದಿ ಒಬ್ಬ ಲೆಕ್ಚರ್ ಆಗ್ಬೇಕು, ಒಂದು ಯೂನಿವರ್ಸಿಟಿನಲ್ಲಿ ಉದ್ಯೋಗದಲ್ಲಿ ಇರಬೇಕು ಅನ್ನ ಆ ಕನಸು ಅವಾಗಲೇ ಕಂಡಂತವನು. ಹಾಗಾಗಿ ಅದಾಗ್ಲಿಲ್ವಲ್ಲ, SLC ಪಾಸ್ ಆದ ತಕ್ಷಣ ನಾನು PUC ಹೋಗ್ತೀನಿ ಅಂದೆ. ನಮ್ಮ ಮನೆಯವ್ರು ಕಳಿಸ್ಲಿಲ್ಲ, ಬೇಡ TCH ಹೋಗ್ಬಾ, ಒಂದ್ 2 ವರ್ಷ TCH ಮಾಡ್ಕೊಂಬಂದ್ರೆ ಕೆಲಸ ಸಿಗುತ್ತೆ, ಆಮೇಲೆ ಹೆಂಗೋ ಬದುಕಾಗುತ್ತೆ ಅಂತಂದ್ರು. ಆಮೇಲೆ ಅವ್ರ ಮಾತು ಮೀರಕ್ಕಾಗದಲ್ಲೇ TCH ಹೋದೆ. TCH ಮುಗಿಸ್ಕೊಂಡು ಬಂದು ಕೆಲಸ ಸಿಗೋ ತನಕ ನಾನು PUC ಹೋಗ್ತೀನಿ ಅಜ್ಜಂಪುರಕ್ಕೆ ಅಂತಂದ್ರು ಅದಕ್ಕೆ ಆಸ್ಪದ ಕೊಡ್ಲಿಲ್ಲ. ದನಕಾಯರ ಯಾರಿಲ್ಲ, ಆಗ ಕೆಲಸ ಸಿಗೋ ತನಕ ದನಕಾಯಿ ಅಂತೇಳಿ ದನಕಾಯಕ್ಕೆ ಹಾಕಿದ್ರು. ದನಕಾಯ ಒಂದು 3 ವರ್ಷ ಏನ್ ಅವಧಿ ಇತ್ತು, ಅದನ್ನ ಪರಿಪೂರ್ಣವಾಗಿ ಸಮರ್ಥವಾಗಿ ಬಳಸ್ಕೊಂಡೆ. ಆ ಟೈಮನ್ನ 6 ಕಿಲೋಮೀಟರ್ ನನ್ನ ಊರಿಗೆ 6 ಕಿಲೋಮೀಟರ್ ಅಜ್ಜಂಪುರ ದೂರದಲ್ಲಿದೆ, ಅಲ್ಲಿ ಒಂದು ಗ್ರಂಥಾಲಯ ಇತ್ತು, ಅಲ್ಲಿಗೆ ಮೆಂಬರ್ಶಿಪ್ ಮಾಡ್ಕೊಂಡು ಒಂದು 10 ರೂಪಾಯಿ ಕೊಟ್ಟು ಅಲ್ಲಿ ಪ್ರತಿ 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ಕಾಲ್ನಡಿಗೆನಲ್ಲೇ ಹೋಗಿ ಪುಸ್ತಕಗಳನ್ನು ತಂದು ಓದೋದಕ್ಕೆ ಪ್ರಾರಂಭ ಮಾಡಿದೆ. ಹಾಗಾಗಿ ಒಂದು 3-4 ವರ್ಷದ ಹೊತ್ತಿಗೆ ಆ ಲೈಬ್ರರಿನಲ್ಲಿ ಇದ್ದಂತ ಎಲ್ಲ ಧಾರ್ಮಿಕ ಗ್ರಂಥಗಳು, ಪುರಾಣಗಳು ಎಲ್ಲದನ್ನು ಓದಿದಾಗ ಶಿವರಾಮ್ ಕಾರಂತರ ಸಾಹಿತ್ಯ ಹೆಚ್ಚು ಪ್ರೇರಣೆ ಕೊಟ್ಟದ್ದು ನನಗೆ. ಆ ಕಾರಣಕ್ಕಾಗಿ ಅವಾಗ ಆ 3 ಕನಸು ಕಂಡಿದ್ದು. ಸಾಹಿತ್ಯ ಬಗ್ಗೆ ಹೇಗೆ ಒಲವು ಬಂತು ನಿಮ್ಗೆ? ಯಾಕೆಂತ ಅಂದ್ರೆ ಓದೋದು ಅಂದ್ರೆ ಕಷ್ಟ ಅನ್ನುವಂಥದ್ದು, ಹೇಗೆ ನಿಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಓದುವಂತ ಒಲವು ಬಂತು? ಇಲ್ಲ, ಅದು ನನಗೆ SLC ಆದಾಗಲೇನೆ ಏನ್ ಅವಾಗ PUC ಹೋಗ್ಬೇಕು, ಲೆಕ್ಚರ್ ಆಗ್ಬೇಕು, ಮತ್ತೊಂದು ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ಬೇಕು ಅಂತೇಳಿ ಏನ್ ಆಲೋಚನೆ ಇತ್ತು, ಅದು ಎಲ್ಲೋ ಒಂದ್ ಕಡೆ ನನಗೆ ಸುಪ್ತವಾಗಿತ್ತೋ ಏನೋ ಬರವಣಿಗೆ ಮತ್ತು ಈ ಸಾಹಿತ್ಯದ ಆಸಕ್ತಿ, ಆ ಕಾರಣಕ್ಕಾಗಿನೆ ಅದ್ ನನಗೆ ಆ ತರ ಕನಸಿದ್ದದು. ಹಾಗಾಗಿ ಓದೋದಕ್ ಪ್ರೇರಣೆ ಕೊಟ್ಟಿದ್ದು ಆ ಕಾರಣಕ್ಕಾಗಿ. ಅವಾಗ ಪುಸ್ತಕಗಳನ್ನ ಓದಿದ್ರೆ ಕೆಟ್ಟೋಗ್ತಾರ ಮಕ್ಕಳು ಅನ್ನೋ ಭಾವನೆನು ಇತ್ತು ಹಳ್ಳಿಗಳಲ್ಲಿ. ಹಾಗಾಗಿ ನಾನು ಆ ಪುಸ್ತಕಗಳನ್ನ ತಂದು ಓದಕ್ ನಿಂತ್ಕೊಂಡ್ರೆ ನಮ್ಮ ಮನೆಯವರು ಭಾರಿ ವಿರೋಧ ಮಾಡಿದ್ರು, ಪುಸ್ತಕಗಳನ್ನ ಓದ್ಬೇಡ ಕೆಟ್ಟೋಗ್ತೀಯ ಅಂತ. ಅವರು ಓದಂತದ್ದೇ ಒಂದ್ ಸಂಸಾರದಲ್ಲಿ ಎಲ್ಲರೂ ಓದಂತದ್ದೇ ಆಧ್ಯಾತ್ಮದ ಹಿನ್ನೆಲೆ ಇರೋಂಥವು ಇವನ್ನೆಲ್ಲವನ್ನು ನಾನು ತಂದು ಓದಕ್ ನಿಂತ್ಕೊಂಡಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂದು ಏನೋ ಒಳ್ಳೊಳ್ಳೆ ಪುಸ್ತಕ ಓದ್ತದೇನೆ ಓದ್ಲಿ ಅಂತ ಕೈ ಬಿಟ್ಬಿಟ್ರು. ಆಮೇಲೆ ಅದು ಎಷ್ಟೊತ್ತಿಗೆ ಒಂದ್ 8 ಗಂಟೆ ಮಲಗಿಬಿಡೋರು ನಮ್ಮಲ್ಲಿ. ಹಾಗಾಗಿ ನನಗೆ ಲೈಟ್ ಹಾಕೋಣಕ್ಕೂ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ, ಮಲಗಲೇಬೇಕಾಯ್ತು. ಅದಕ್ಕೆ ನಾನು ಹಟ್ಟದ ಮೇಲೆ ಮಲಗಿ ಬೆಳಕೆಲ್ಲೂ ಕಂಡಿಯಿಂದ ಹೊರಗೆ ಬರದಂಗೆ ನನ್ನ ಒದಿಕೆಗಳನ್ನೆಲ್ಲ ಮುಚ್ಕೊಂಡು ಅಲ್ಲಿ ಒಂದು ದೀಪ ಹಚ್ಕೊಂಡು ಒಂದು 11 ಗಂಟೆ 12 ಗಂಟೆ ತನಕ ಆ ಪುಸ್ತಕಗಳನ್ನು ಓದ್ತಾ ಇದ್ದೆ. ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಅದನ್ನು ಓದೋದು ಆ ತರ್ಕ ವ್ಯಾಸ. ಆಮೇಲೆ ದನ ಕಾಯುವಾಗ ಅಲ್ಲಿ ಟೈಮ್ ಸಿಗೋದು ಯಥೇಚ್ಛವಾದ ಟೈಮು. ಹಾಗಾಗಿ ಆ ಸಂದರ್ಭನ ಬಳಸ್ಕೊಂಡು ಓದಿದ್ದು, ಸಾಹಿತ್ಯ ಆಸಕ್ತಿ ಬೆಳೆಸ್ಕೊಂಡೆ. ಅಲ್ಲಿ ದನ ಕಾಯ್ತಾನೆ ಮ್ಯಾಗಝೀನ್ಗಳಿಗೆ ಆರ್ಟಿಕಲ್ ಬರೆಯಂತದ್ದು ಈ ತರದ್ದೆಲ್ಲ ಅವಾಗಲೇನೆ ರೂಢಿಸ್ಕೊಂಡದ್ದು. ಅವಾಗಿನಿಂದನೇ ನಾನು ಆರ್ಟಿಕಲ್ಗಳು ಬಂದು ಪ್ರಕಟವಾಗ್ತಾ ಇದ್ದು. ಅಷ್ಟೊತ್ತಿಗೆ ಮಲ್ನಾಡ್ ಸಂಗತಿ ಪ್ರಾರಂಭ ಆಯ್ತು ಚಿಕ್ಕಮಗಳೂರಲ್ಲಿ. ಅಲ್ಲಿ ನಾನು ಶಿವನಿ ಹೋಬಳಿ ರಿಪೋರ್ಟರ್ ಅಂತ ನನ್ನ ನೇಮಕ ಮಾಡ್ಕೊಂಡ್ರು ಬರವಣಿಗೆ ಆಸಕ್ತಿ ಇದ್ದದ ಕಾರಣಕ್ಕಾಗಿ. ಆಮೇಲೆ ಅಲ್ಲಿಂದ ಬರವಣಿಗೆ ನಿರಂತರವಾಗಿ ಸಾಕ್ತು ನನ್ನ ಕೆಲಸ. ಮಾಧ್ಯಮದ ಕೆಲಸ ಹೇಗೆ ಅಂತ ಅಂದ್ರೆ, ಒಂದ್ ಸಾರಿ ಮಾಧ್ಯಮದ ಒಂದು ಕ್ಷೇತ್ರ ಏನಿದ್ಯೋ ಇಲ್ಲಿಗೆ ಬಂದ್ರೆ ಅಲ್ಲಿಂದ ವಾಪಸ್ ಬೇರೆ ಕಡೆಗೆ ಹೋಗ್ಲಿಕ್ಕೆ ಮನ್ಸಾಗೋದಿಲ್ಲ. ಹೋಗುವವರ ಸಂಖ್ಯೆ ಬಹಳ ವಿರಳವಾಗಿರುತ್ತೆ. ಅದರಲ್ಲೂ ಕೂಡ ಮತ್ತೆ ನಾನು ಕೃಷಿಕನಾಗಬೇಕು ಅನ್ನುವಂಥದ್ದನ್ನ ಹೇಗೆ ಸಾಧನೆ ಮಾಡಿದ್ರಿ? ಇಲ್ಲ, ಅದು ನೀವ್ ಹೇಳಿದ್ ನಿಜ. ಯಾಕೆಂದ್ರೆ ಪತ್ರಕರ್ತ ಅಂತ ಆದ ತಕ್ಷಣ ಸಚಿವರಿಂದ ಹಿಡಿದು ಎಲ್ಲಾ ಸ್ಟೇಟ್ ಆಫೀಸರ್, ಡಿಸ್ಟಿಕ್ ಆಫೀಸರ್ಸ್ ಎಲ್ಲ ಸ್ನೇಹಿತರಾಗ್ಬಿಡ್ತಾರೆ. ಆ ಗುಂಗಿನಿಂದ ಹೊರಗ್ ಬರಕ್ ಸಾಧ್ಯತೆನೆ ಇಲ್ಲ ಪತ್ರಕರ್ತ ಆದವನಿಗೆ. ಆಮೇಲೆ ನನಗೆ ಈ ತರದ ಈ ಸಿನಿಕತನದ್ದು ಮತ್ತೆ ಈ ತಾತ್ಕಾಲಿಕ ತೃಪ್ತಿ ಕೊಡುವಂತದ್ದು ಇದ್ಯಾವುದು ನನ್ನ ಮನಸ್ಸಿನಲ್ಲಿ ಇರಲಿಲ್ಲ. ನಂದು ಒಂದು ಗುರಿ ಇತ್ತಲ್ಲ, ಹಾಗಾಗಿ ಮಲ್ನಾಡಲ್ಲಿ ಬದುಕು ಕಟ್ಕೋಬೇಕು. ಆಮೇಲೆ ಈ ಸರ್ವೆ ವರ್ಕ್ ಹೋದಾಗ ರೈತರ ಬದುಕು ನಾನು ನೋಡ್ತಾ ಇದ್ನಲ್ಲ. ಹಾಗಾಗಿ ಕೃಷಿ ಒಂದು ಲಾಭದಾಯಕವಾದಂತದ್ದು, ಒಬ್ಬ ಕೃಷಿಕನಿಗೂ ಒಬ್ಬ ಸ್ಟೇಟ್ ಆಫೀಸರ್ ಆಗಿ ಬರಬಹುದು, ಒಬ್ಬ ಮಿನಿಸ್ಟರ್ ಆಗಿರ್ಬೋದು, ಮರ್ಯಾದೆ ಕೊಡಬಹುದು ಅನ್ನೋದನ್ನ ತೋರಿಸಿಕೊಡ್ಬೇಕಿತ್ತು. ಇದೊಂದು ಗೌರವಯುತವಾದಂತಹ ಹುದ್ದೆ ಅನ್ನೋದನ್ನು ತೋರಿಸಿಕೊಡ್ಬೇಕಿತ್ತಲ್ಲ. ಹಾಗಾಗಿ ನಾನಲ್ಲಿ ಬದುಕು ಕಟ್ಕೋವಾಗ ಸಮಾಜ ಮುಖಿಯಾಗಿ ನನ್ನ ಕೆಲಸನ ಮಾಡ್ತಾ ಹೋದೆ. ವೈಯಕ್ತಿಕವಾಗಿ ಮಾಡಿದ್ರೆ ನಾನು ಎಲ್ಲಿಯೂ ಬೆಳಕಿ ಬರ್ತಿರ್ಲಿಲ್ಲ. ಹಾಗಾಗಿ ನನ್ನ ಕೆಲಸಗಳು ಎಲ್ಲೆಲ್ಲಿ ಸಮಾಜ ಮುಖಿ ಆಗ್ತಾ ಹೋದು ಅದು ಜನಗಳಿಗೆ ತಲುಪ್ತಾ ಹೋದು. ಆ ತಲುಪ್ತಾ ಹೋಗಿದ ಕಾರಣಕ್ಕಾಗಿ ನಾನು ಜನಗಳ ಮಧ್ಯದಲ್ಲೇ ಬೆಳೆದೆ. ಹಾಗಾಗಿ ಅದು ನನಗೆ ಸಹಜವಾಗಿ ತೃಪ್ತಿ ತಂತು. ನಾನು ಯಾಕೆ ಆ ಪತ್ರಕರ್ತರ ಸ್ಥಾನಕ್ಕಿಂತನೂ ನನಗೆ ಈಗ ಅದಕ್ಕಿಂತನೂ ದೊಡ್ಡ ಮರ್ಯಾದೆ ಈಗ ಸಿಗ್ತಾ ಇದೆ. ಅವಾಗ ಪತ್ರಕರ್ತರ ಒಂದು ಸೀಮಿತವಾದಂತಹ ಒಂದು ವಲಯ ನನಗೆ ಮರ್ಯಾದೆ ಕೊಡ್ತಾ ಇತ್ತು, ಆದ್ರೆ ಈಗಾಗಲ್ಲ. ರೈತ ವಲಯದಿಂದ ಹಿಡಿದು ಕೂಲಿ ಕಾರ್ಮಿಕರಿಂದ ಹಿಡಿದು ಆಫೀಸರ್ಸ್ ವರೆಗೆ ರಾಜಕಾರಣಿಗಳವರೆಗೆ ಎಲ್ಲರೂ ನನಗೆ ಮರ್ಯಾದೆ ಕೊಡೋಂತ ಸ್ಥಿತಿ ಇಟ್ಕೊಂಡಿದ್ದಾರೆ. ಆಮೇಲೆ ಅವರೆಲ್ಲರೂ ನಾನು ಅವ್ರ ಹತ್ರಕ್ಕೆ ಹೋಗ್ತಾ ಇದ್ದೆ ಮೊದಲು, ಈಗ ಅವರು ನನ್ನ ಹತ್ರಕ್ಕೆ ಬರ್ತಾರೆ ಎಲ್ಲರೂ. ಹಾಗಾಗಿ ಅಷ್ಟು ಗಟ್ಟಿ ಕೆಲಸ ಮಾಡಿದ್ರಿಂದ ಇದು ಸಹಜವಾಗಿ ನನಗೆ ಇದು ಒಲಿದು ಬಂತು ಅಂತೇಳಿ ನನ್ನ ಅಭಿಪ್ರಾಯ. ಮುಕ್ತಿಹಳ್ಳಿನಲ್ಲಿ ಏನು ಭೂಮಿ ಖರೀದಿ ಮಾಡಿದ್ರು ಅಲ್ಲೂ ಕೂಡ ಅಡಿಕೆ ಬೆಳೆಯುವಂತಹ ಪ್ರಯತ್ನವನ್ನೇ ಮಾಡಿದ್ರಿ. ಇದಕ್ಕೆ ನಿಮ್ಮ ಊರಿನಲ್ಲಿ ಅಡಿಕೆ ಬೆಳೆದ್ರು ಅದು ಪ್ರೇರಣೆ ಏನು? ಖಂಡಿತ ಅದು ಇರಬಹುದು. ಯಾಕೆಂದ್ರೆ ಅಡಿಕೆ ಸುಲಭವಾಗಿ ಬೆಳಿಬಹುದು, ಮತ್ತೆ ನಾನು ಕೃಷಿಗೆ ಬಂದಂತ ಸಂದರ್ಭದಲ್ಲಿ ಕೃಷಿ ಇಷ್ಟು ಆಳವಾಗಿದೆ ಅಂತೇಳಿ ನನ್ನ ಕಲ್ಪನೆಗೆ ಇರಲಿಲ್ಲ, ಇಷ್ಟು ವಿಸ್ತಾರವಾದದ್ದು ಅಂತೇಳಿ. ನಾನು ಯಾವಾಗ ಕೃಷಿಗೆ ಬಂದೆ ಅವಾಗ ನಾನು ಮಾಡಿದ ತಪ್ಪಿನ ಅರಿವಾಯ್ತಾ ಹೋಯ್ತು. ಯಾಕೆಂದ್ರೆ ನಾನು ಪೂರ್ತಿ ಅಡಿಕೆ ಹಾಕಬಾರ್ದಿತ್ತು, ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೇಕಿತ್ತು ಅಂತ ಆಗ ಅನಿಸುತ್ತು. ಅಷ್ಟೊತ್ತಿಗೆ ಆಗಲೇ ಅಡಿಕೆ ಫಲಕ್ಕೆ ಬಂದಿತ್ತು. ಆಗ ಉಪ ಬೆಳೆಗಳನ್ನು ಬೆಳೀತಾ, ಬಾರ್ಡರ್ಗಳಿಗೆಲ್ಲ ಮರಗಳನ್ನು ಕೊಡ್ತಾ, ಹಣ್ಣುಗಳನ್ನು ಬೆಳೀತಾ, ನನ್ನ ಮನೆಗೆ ಏನ್ ಬೇಕು ಅಷ್ಟನ್ನು ಅಲ್ಲಿ ಬೆಳ್ಕಂತ ಅಲ್ಲಿ ಮಾಡ್ತಾ ಹೋಗಿದ್ದು. ಹಾಗಾಗಿ ಈಗ ನನ್ನ ಬಹುತೇಕ ನನ್ನ ಕುಟುಂಬಕ್ಕೆ ಬೇಕಾದಂತ 80% ಆಹಾರ ನನ್ನ ಕ್ಷೇತ್ರದಲ್ಲೇ ಉತ್ಪಾದನೆ ಆಗುತ್ತೆ. ಆಗ ಒಂದ್ 20% ನಾನು ಹೊರಗಡೆಯಿಂದ ತರಂತ ಕೆಲಸ ಮಾಡ್ತಾ ಇದ್ದೀನಿ. ಈಗ 12 ಎಕರೆ ಜಮೀನಿನಲ್ಲಿ ಎಷ್ಟು ಎಕರೆಗೆ ಅಡಿಕೆ ಹಾಕಂದ್ರಿ? ಸರ್, 10 ಎಕರೆ ಅಡಿಕೆ ಹಾಕಿದೀನಿ, 10 ಎಕರೆಗೆ ಕಾಫಿ ಹಾಕಿದೀನಿ, 10 ಎಕರೆ ಒಳಗಡೆಗೆ ಒಂದು 600 ಕೋಕೋ ಹಾಕಿದೀನಿ. ಬಾಳೆ 10 ಎಕರೆನಲ್ಲೂ ಇತ್ತು ಮೊದಲು, ಈ ಕಾಫಿಗೆ ನೆರಳಾಗುತ್ತೆ ಅಂತೇಳಿ ಬಾಳೆ ಎಲ್ಲ ತೆಗಿತಾ ಇದ್ದೀನಿ. ಈ ಹೊಸದಾಗಿ ಕಾಫಿ ಅದನ್ನು ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಆ ಜಾಗಕ್ಕೆ ಮತ್ತೆ ಬಾಳೆ ಮಾಡ್ತಾ ಇದ್ದೀನಿ. ಹಾಗಾಗಿ ನಿರಂತರವಾಗಿ ಬಾಳೆ ಇದೆ, ಸುಮಾರು 12 ವರ್ಷದಿಂದ ನಿರಂತರವಾಗಿ ಬಾಳೆ ಇದೆ. ಅಷ್ಟು ಬೆಳೆಗಳನ್ನ ಕಂಪೋಸ್ ಮಾಡ್ಕೊಂಡು ದನಗಳಿಗೆ ಬೇಕಾದಂತ ಮೇವು, ನನಗೆ ಬೇಕಾದಂತ ಆಹಾರ ಇಷ್ಟನ್ನು ಬೆಳ್ಕಂತ ಇದ್ದೀನಿ. ಅಡಿಕೆ, ಕಾಫಿ ಮತ್ತೆ ಕೋಕೋ ಇವುಗಳನ್ನ ಹೇಗೆ ಸಂಯೋಜನೆ ಮಾಡ್ಕೊಂಡಿದ್ರಿ? ಒಂದಕ್ಕೆ ಒಂದು ಹೊಂದುತ್ತಾ ಹೇಗೆ? ಇಲ್ಲ, ಬಹುತೇಕ ಯಾವುದೇ ಬೆಳೆ ಅಂದ್ರೆ ಒಂದು ನೀರಿನ ಕಾರಣಕ್ಕಾಗಿ ಒಂದಂತ ಬೆಳೆಗಳನ್ನ ಹಾಕ್ಬೇಕು. ಉದಾಹರಣೆಗೆ ಮಾವು ಅಡಿಕೆ ಹಾಕಿದ್ರೆ ಒಂದಲ್ಲ, ನೀರು ಮಾವಿಗೆ ಕಡಿಮೆ ಬೇಕಾಗುತ್ತೆ. ಹಾಗಾಗಿ ಕಾಫಿ ಮತ್ತು ಕೋಕೋ, ಅಡಿಕೆ, ಬಾಳೆ ಇದೆಲ್ಲದನ್ನು ಒಂದು ನೀರನ್ನು ಬಯಸುತ್ತೆ, ಒಂದೇ ಆದದ ನೀರನ್ನು ಬಯಸುತ್ತೆ. ಹಾಗಾಗಿ ಈ ಕಾರಣಕ್ಕಾಗಿ ಇವನ್ನೇ ನಾನು ಕಂಪೋಸ್ ಮಾಡ್ತಾ ಹೋಗಿದ್ದು. ಕೋಕೋನ ಯಾವ ವರ್ಷದಲ್ಲಿ ಹಾಕಿದ್ದು ನೀವು? ಕೋಕೋನ ನಾನು ಹೆಚ್ಚು ಕಡಿಮೆ 2012-13 ಕೋಕೋ ಹಾಕಿದೆ. ಕೋಕೋ ಹಾಕಿ ಅದು ಒಂದು 2.5-3 ವರ್ಷಕ್ಕೆ ಫಲಕ್ ಬರಕ್ ಪ್ರಾರಂಭ ಆಯ್ತು. ಹಾಗಾಗಿ ಅದು ಬೆಳೀತಾ ಬೆಳೀತಾ ಅದು ಉಪ ಬೆಳೆಯಾಗೇನೆ ನನಗೆ ಒಂದ್ ಗಿಡಕ್ಕೆ ಸರಾಸರಿ 8 ಕೆಜಿ ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ 8 ಕೆಜಿ ಕೊಡಲ್ಲ, ನಮ್ಮ ವಾತಾವರಣಕ್ಕೆ ಸರಾಸರಿ ಈಗ ನನ್ನ ಕೋಕೋ ಮರಗಳು 1-2 ಕೆಜಿ ಕೋಕೋ ಕೊಡ್ತಾ ಇದೆ. ಹಾಗಾಗಿ ಒಂದು 600 ಗಿಡಗಳಿಗೆ ಒಂದು 12 ಕ್ವಿಂಟಾಲ್ ವರ್ಷಕ್ಕೆ ನಾನು ಕೋಕೋ ಬೆಳೆ ತೆಗಿತಾ ಇದ್ದೀನಿ. ಕೋಕೋ ಬೆಳೆಯನ್ನ ಹೇಗೆ ಮಾಡುವಂತದ್ದು ವಿವರವಾಗಿ ಹೇಳಿ. ಗಿಡ ತಂದು ಹಾಕದಾಗ್ಲಿಂದ ಹಿಡಿದು ಫಸಲ್ ಕೊಡೋವರೆಗೂ ಕೂಡ ಹೇಗೆ ಅದರ ನಿರ್ವಹಣೆಯನ್ನು ಮಾಡಬೇಕು? ಏನಿಲ್ಲ, ನಾವು ಅಡಿಕೆ ಮಧ್ಯದಲ್ಲಿ ಸಾಲ್ ಬಿಟ್ ಸಾಲ್ ಕೋಕೋ ಹಾಕಿದ್ರೆ ಅಡಿಕೆ ಕೊಯ್ಲಿಗೆ ಅನುಕೂಲ ಆಗುತ್ತೆ, ಜೊತೆನಲ್ಲಿ ಇನ್ನೊಂದು ಸಾಲಿಗೆ ಬೇರೆ ಉಪಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸಾಲ್ ಬಿಟ್ ಸಾಲ್ ಆಗ್ತಾ ಹೋದೆ. ಅಂದ್ರೆ 18x18 ಆಗ್ತಾ ಹೋದೆ. ಆಗ್ತಾ ಹೋದ ಮೇಲೆ ಏನಾಯ್ತು, ಅದಕ್ಕೆ ಏನ್ ಯಥೇಚ್ಛವಾದಂತ ನೀರನ್ನೇನ್ ಕೇಳಲ್ಲ ಎಕ್ಸ್ಟ್ರಾ. ಕೋಕೋ ಗಿಡಕ್ಕೆ ಅಡಿಕೆ ಕೊಡಂತ ನೀರೇ ಆಯ್ತು, ಅಡಿಕೆ ಕೊಡಂತ ಜೀವಾಮೃತನೇ ಆಯ್ತು, ಅಡಿಕೆ ಕೊಡಂತ ಗೊಬ್ಬರನೇ ಆಯ್ತು. ಅಂದ್ರೆ ದನಿನ ಗೊಬ್ಬರ, ನಮ್ದೇ ದನಿನ ಗೊಬ್ಬರನ ನಾವು 1-2 ವರ್ಷಕ್ಕೋ 3 ವರ್ಷಕ್ಕೋ ಹಿಂಗ್ ಕೊಡ್ತಾ ಹೋಗ್ತಿವಿ, ಅದನ್ನೇ ಕೊಡ್ತಾ ಹೋಗ್ತಿವಿ. ಆಮೇಲೆ ಅದ್ರದ್ದು ಮುಖ್ಯವಾಗಿ 1 ವರ್ಷಕ್ಕೆ ಅದ್ರದ್ದು ಏನ್ ಆಕಾರ ಕೊಡ್ಬೇಕಲ್ಲ, ಆಕಾರ ಕೊಡುವಾಗ ಒಂದ್ ಸ್ವಲ್ಪ ನಮ್ ಸ್ಕಿಲ್ ಇರುತ್ತೆ. ಆ ಗಿಡಕ್ಕೆ ಒಂದು ಆಕಾರ ಕೊಟ್ಟ ಮೇಲೆ ಅದು ಬೆಳೆಯುತ್ತೆ. ಬೆಳೆದಾಗ 2 ವರ್ಷಕ್ಕೆ 2 ಸರಿ ಕಂ ಚಿಗುರು ಬರ್ತಾ ಇರುತ್ತೆ, ಆ ಚಿಗುರನ್ನು ತೆಗಿತಾ ಇರಬೇಕು. 2 ವರ್ಷಕ್ಕೊಂದ್ಸರಿ ಪ್ರೂನಿಂಗ್ ಮಾಡ್ತಾ ಇರಬೇಕು ಗಿಡದ ಒಂದು ಅಳತೆಗೆ ಸೇಪಿ ಬಿಟ್ಕೊಳಕ್ಕಾಗಿ. ಅಷ್ಟನ್ನು ಮಾಡ್ತಾ ಹೋದ್ರೆ ಕೋಕೋ ಬರುತ್ತೆ. ಕೋಕೋದ ಒಂದು ಸಮಸ್ಯೆ ಅಂತಂದ್ರೆ ಯಥೇಚ್ಛವಾದಂತ ಮಳೆ ಆಗಿ ನೀರ್ ನಿಲ್ಲುತ್ತೆ ಭೂಮಿನಲ್ಲಿ, ಇದ್ದಾಗ ಬೇರ್ ಕೊಳೆಯುತ್ತೆ. ಹಾಗಾಗಿ ಅದ್ರದೊಂದು ಸಮಸ್ಯೆ ಇದೆ. ಹಾಗಾಗಿ ನಾನು ಎಲ್ಲೆಲ್ಲಿ ನೀರ್ ನಿಲ್ತೋ ಅಲ್ಲಿ ಹೋಯ್ತು, ನಾನು ಓದ ಕಡೆ ಗಮನ ಕೊಡಕ್ ಹೋಗ್ಲಿಲ್ಲ. ಯಾವ್ದು ಉಳಿತು, ಈಗ 600 ಗಿಡ ಶಾಶ್ವತವಾಗಿ ಉಳಿಯಂತದ್ದು ಉಳಿದಿದೆ. ಹಾಗಾಗಿ 600 ಗಿಡನೇ ಉಳಿಸ್ಕೊಂಡು ವರ್ಷದಲ್ಲಿ 1-2 ತಿಂಗಳು ಮಾತ್ರ ಕೋಕೋ ಬೆಳೆ ಇರಲ್ಲ, ಇನ್ನು ರೆಗ್ಯುಲರ್ ಆಗಿ 15 ದಿನಕ್ಕೊಂದ್ಸರಿ ನಾವು ಹಾರ್ವೆಸ್ಟ್ ಮಾಡ್ತಾನೆ ಇರಬೇಕು. ಹಾಗಾಗಿ ಅಡಿಕೆ ಕೊಡಂತ ವ್ಯವಸ್ಥೆನಲ್ಲಿ ಅದು ಬಂದು ಹೋಗ್ಬಿಡುತ್ತೆ. ಆಮೇಲೆ ಅದ್ರ ಸೊಪ್ಪ ಇದೆಯಲ್ಲ, ಅದ್ರ ಎಲೆ, ಅದ್ ಎಲೆ ವರ್ಷಕ್ಕೊಂದ್2 ಸರಿ ಎಲೆನ ಉದುರಿಸುತ್ತೆ. ಹಾಗಾಗಿ ಅದು ಮಲ್ಚಿಂಗಿಗೆ ಮತ್ತು ಅದು ಮಲ್ಚಿಂಗ್ ಮೆಟೀರಿಯಲ್ ಆಗಿ ಸಾಕಷ್ಟು ಕೆಲಸ ಮಾಡ್ತಾ ಹೋಗುತ್ತೆ. ಹಾಗಾಗಿ ಅದು ಉಪ ಬೆಳೆಯಾಗಿ ಆರ್ಥಿಕವಾಗಿ ಮತ್ತು ನಮ್ಮ ತೋಟದ ನಿರ್ವಹಣೆಗೆ ಗೊಬ್ಬರವಾಗಿಯೂ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಪ್ರೂನಿಂಗ್ ಮಾಡ್ಬೇಕು ಅಂತ ಹೇಳಿದ್ರಿ, ವರ್ಷದಲ್ಲಿ ಎಷ್ಟು ಸಾರಿ ಮಾಡಬೇಕಾಗುತ್ತೆ ಮತ್ತೆ ಹೇಗೆ ಮಾಡುವಂತದ್ದು? ಸರ್, ವರ್ಷದಲ್ಲಿ ಕಂಬ ಚಿಗುರನ್ನ 2-3 ಟೈಮ್ ತೆಗಿಬೇಕಾಗುತ್ತೆ. ಇನ್ ಪ್ರೂನಿಂಗ್ 2 ವರ್ಷಕ್ಕೊಂದ್ಸರಿ ಶೇಪ್ ಕೊಡ್ಬೇಕಾಗಿ ಅವಾಗ ಪ್ರೂನಿಂಗ್ ಮಾಡ್ಬೇಕಾಗುತ್ತೆ. 2 ವರ್ಷಕ್ಕೊಂದ್ಸರಿ ಮಾಡಿದ್ರೆ ಸಾಕು. ಇನ್ ಕಂಬ ಚಿಗುರು ಅದನ್ನೆಲ್ಲ 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ತೆಗಿತಾನೆ ಇರಬೇಕು. ಈ ಕಂಬ ಚಿಗುರು ಅಂತ ಹೇಳಿದ್ರೆ ಒಂದು ಎಷ್ಟು ಹಂತದವರೆಗೂ ಕೂಡ ಬೆಳೆಸ್ಕೊಂಡು ಆನಂತರ ತುದಿ ಹೊಡಿಬೇಕಾಗುತ್ತೆ? ಇಲ್ಲ, ನಾವೇನೀಗ ಮೊದಲನೇ ಬಿಟ್ಟಿರ್ತೀವಲ್ಲ ಅದೇ ಫೈನಲ್, ಅದಕ್ಕಿಂತ ಪಕ್ಕದಲ್ಲೆಲ್ಲ ಬಂದವನ್ನೆಲ್ಲ ನಾವು ತೆಗಿತಾನೆ ಇರಬೇಕು. ಅದು ತೆಗಿಲಿಲ್ಲ ಅಂತಂದ್ರೆ ಗಿಡ ಬುಷ್ ಆಗಿ ಬೆಳೆಯುತ್ತೆ, ಆಮೇಲೆ ಒಳಗಡೆ ಇರೋ ರೆಂಬೆಗಳಿಗೆ ಬೆಳಕು ಹೋಗಲ್ಲ, ಹಾಗಾಗಿ ಅಲ್ಲಿ ಫಸಲು ಬರಲ್ಲ. ಹಾಗಾಗಿ ಎಲ್ಲ ರೆಂಬೆಗಳಿಗೂ ಬೆಳಕು ಮತ್ತು ಗಾಳಿ ಓಡಾಡತರಕ್ಕೆ ಆಸ್ಪದ ಮಾಡಿಕೊಡಕ್ಕಾಗಿ ಪ್ರೂನಿಂಗ್ ಮಾಡ್ತಾ ಇರಬೇಕು. ನೀರು, ಗೊಬ್ಬರ ಇವನ್ನೆಲ್ಲ ಹೇಗೆ ನಿರ್ವಹಣೆ ಮಾಡಬೇಕು? ಏನಿಲ್ಲ, ನಾವು ಡ್ರಿಪ್ ವ್ಯವಸ್ಥೆ ಇರೋದ್ರಿಂದ ಡ್ರಿಪ್ ಅಲ್ಲೇನೆ ನೀರು ಹೋಗುತ್ತೆ, ಡ್ರಿಪ್ ಅಲ್ಲೇನೆ ಜೀವಾಮೃತ ಹೋಗುತ್ತೆ. ನಾವು ಗೊಬ್ಬರ ಹಾಕುವಾಗ ಒಂದ್ಸರಿ 2-3 ವರ್ಷಕ್ಕೊಂದ್ಸರಿ ಗೊಬ್ಬರ ಹಾಕ್ತಿವಿ. ಅಷ್ಟು ಬಿಟ್ರೆ ಬೇರೆ ಏನು ನಿರ್ವಹಣೆದೆಲ್ಲ ಕಡಿಮೆನೆ. ಏನೇನು ಗೊಬ್ಬರವನ್ನು ಕೊಡ್ತೀರಿ? ಏನಿಲ್ಲ, ದನಿನ ಗೊಬ್ಬರ ನಮ್ದೇ ಇದೆ, ನಮ್ದೇ ದನಿನ ಗೊಬ್ಬರ ಕೊಡ್ತೀವಿ. ಅಷ್ಟು ಬಿಟ್ರೆ ಹೊರಗಡೆಯಿಂದ ತಂದು ಹಾಕಂತದ್ದನ್ನ ಯಾವ್ದನ್ನು ಮಾಡಲ್ಲ. ಅದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನೇನು ಸೋಕ್ಸಲ್ಲ? ಇಲ್ಲ ಇಲ್ಲ, ರಾಸಾಯನಿಕ ಗೊಬ್ಬರ ನಮ್ಮ ತೋಟಕ್ಕೆ ನಾವು ತರಲ್ಲ. ಹಾಗಾಗಿ ನಮ್ದು ನೈಸರ್ಗಿಕ ಕೃಷಿ ಆಗಿರೋದ್ರಿಂದ ನಮ್ಮಲ್ಲೇನೆ ನಮಗೆ ಬೇಕಾದಂತದ್ದು ಉತ್ಪಾದನೆ ಮಾಡ್ಕೊಂಡು ಮಾಡ್ತೀವಿ. ಅದಕ್ಕೆ ಬೇಕಾಗಿರೋದು ಮೇಜರ್ ಜೀವಾಮೃತ, ನಮ್ದೇ ನಾಟಿ ಹಸುಗಳಿದ್ದಾವೆ, ಅಲ್ಲಿ ಜೀವಾಮೃತ ಉತ್ಪಾದನೆ ಮಾಡ್ತೀವಿ. ಜೀವಾಮೃತನ ಟ್ರಿಪ್ಪಲ್ಲೇ ನೀರ್ ಜೊತೆಲಿ ಕಳಿಸ್ಕೊಡ್ತೀವಿ. ಹಾಗಾಗಿ 2 ವರ್ಷಕ್ಕೊಮ್ಮೆ ಗೊಬ್ಬರ ಕೊಡ್ತೀವಿ. ಅಡಿಕೆ ಮತ್ತೆ ಕಾಫಿಗೂ ಕೂಡ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಮಾಡ್ತಾ ಇಲ್ಲ ಅಲ್ವಾ? ಇಲ್ಲ ಇಲ್ಲ, ಅಡಿಕೆ ಯಾವತ್ತಕ್ಕೂ ಮಾಡ್ತಾ ಇಲ್ಲ, ಯಾವತ್ತಕ್ಕೂ ಮಾಡದೇ ಇಲ್ಲ. ಹಾಗಾಗಿ ಎಲ್ಲದು ಸಹಜ ಕೃಷಿನೇ ನಮ್ದು. ಈಗ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡದನೆ ಅವಕ್ಕೆ ಬೇಕಾಗಿರತಕ್ಕಂತಹ ಪೋಷಕಾಂಶಗಳನ್ನ ಅವಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಹೇಗೆ ನೀಡಲಿಕ್ಕೆ ಸಾಧ್ಯ ಆಗುತ್ತೆ? ಅಲ್ಲ, ಇಲ್ಲಿ ಈಗ ಏನಾಗಿದೆ ಅಂತಂದ್ರೆ ಬಹುತೇಕ ಅಗ್ರಿಕಲ್ಚರ್ ಯಾವ ತರ ಹೋಗಿದೆ ಅಂತಂದ್ರೆ ಮೇಲಿಂದ ಹಾಕೋದೇ ಮುಖ್ಯ ಅಂತ ತಿಳ್ಕೊಂಡಿದ್ದಾರೆ. ಮೇಲಿಂದ ಹಾಕುವಂತ ಅವಶ್ಯಕತೆ, ಮಣ್ಣಿನಲ್ಲೇನೆ ಎಲ್ಲಾ ಪೋಷಕಾಂಶಗಳಿದೆ, ಆ ಪೋಷಕಾಂಶಗಳು ಲಭ್ಯ ಆಗೋ ತರದಲ್ಲಿ ನಾವು ಆ ಮಣ್ಣನ್ನು ಕನ್ವರ್ಷನ್ ಮಾಡಬೇಕು. ಅದನ್ನೆಲ್ಲ ವ್ಯವಸ್ಥೆ ನಾವು ಮಾಡಿರೋದ್ರಿಂದ ಮಣ್ಣಲ್ಲಿರೋಂಥ ಪೋಷಕಾಂಶನೇ ಆ ಮಣ್ಣಲ್ಲಿರೋಂಥ ಸೂಕ್ಷ್ಮಾಣುಜೀವಿಗಳು ಸಪ್ಲೈ ಮಾಡುವಂತ ಕೆಲಸನ ನಿರಂತರವಾಗಿ ಮಾಡ್ತವೆ. ಅದಕ್ಕೆ ಬೇಕಾಗಿರೋಂಥದ್ದು ಮುಚ್ಚಿಗೆ. ಪೋಷಕಾಂಶ ಖಾಲಿ ಆಗುತ್ತೆ, ಖಾಲಿ ಆಗಿದ್ದನ್ನ ಮತ್ತೆ ರೀಫಿಲ್ ಮಾಡಬೇಕು, ಅದಕ್ಕೆ ಮುಚ್ಚಿಗೆ ಮಾಡ್ತೀವಲ್ಲ, ಆ ಮುಚ್ಚಿಗೆನೆ ಆ ಕರಗಿರೋ ವಸ್ತುನೇ ಪೋಷಕಾಂಶಗಳಾಗಿ ಕನ್ವರ್ಟ್ ಆಗ್ತವೆ. ಹಾಗಾಗಿ ನಾವು ರಾಸಾಯನಿಕ ಗೊಬ್ಬರದಿಂದನೇ ಎಲ್ಲಾ ಪೋಷಕಾಂಶಗಳನ್ನು ಕೊಡ್ತೀವಿ ಅನ್ನೋದು ತಪ್ಪು. ಹಾಗಾಗಿ ಒಂದ್ ಗಿಡಕ್ಕೆ ಬೇಕಾದಂಥದ್ದು 108 ಅನ್ನ ದ್ರವ್ಯಗಳು. ಹಾಗಾಗಿ ನಾವು ಕೆಮಿಕಲ್ ಅಲ್ಲಿ ಕೊಡೋದು ಕೇವಲ 9 ಅಷ್ಟೇನೆ. ಸಾವಯವ ಅಂತ ಹೋಗ್ತೀವಿ, ಸಾವಯವದಲ್ಲಿ ಒಂದು 30-40 ಕೊಡ್ತೀವಿ ಅಷ್ಟೇನೆ. ಆದ್ರೆ ನೈಸರ್ಗಿಕ ಕೃಷಿ ಮಾಡಿ ಮಣ್ಣನ್ನು ಕನ್ವರ್ಷನ್ ಮಾಡ್ತೀವಲ್ಲ, ಅಲ್ಲಿ ಒಂದು ಸಸ್ಯಕ್ಕೆ ಬೇಕಾದಂತ 108 ಅನ್ನ ದ್ರವ್ಯಗಳು ಅಲ್ಲಿ ಲಭ್ಯ ಆಗ್ತಾ ಹೋಗ್ತವೆ. ಹಾಗಾಗಿ ಇದ್ರ ಬಗ್ಗೆ ಶೈಲೇಂದ್ರ ಜೋಶ್ ಅಂತ ಹೇಳಿ ಒಬ್ಬ ವಿಜ್ಞಾನಿ ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ಹೇಳಿದ್ದಾರೆ. ಹಾಗಾಗಿ ರಾಸಾಯನಿಕ ಕೃಷಿ, ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಬಗ್ಗೆ ತುಲನಾತ್ಮಕವಾದಂತಹ ಅಧ್ಯಯನ ಮಾಡಿ ಯಾವುದು ಸೂಕ್ತ ಅನ್ನೋದ್ರ ಬಗ್ಗೆನೂ ಆತರ ಹೇಳಿದ್ದಾರೆ. ಹಾಗಾಗಿ ಸುಭಾಷ್ ಬಾಳೆಕರ್ರು, ಪುಕೋಕೋ ಅವರು, ನಾರಾಯಣ ರೆಡ್ಡಿ ಅವರು ಇವರೆಲ್ಲ ನಮಗೆ ಮಾರ್ಗದರ್ಶಕರು. ಹಾಗಾಗಿ ಅವ್ರು ಮಾಡಿರೋದನ್ನೇ ನಾವು ಮುಂದುವರಿಸ್ತಾ ಇದೀವಿ. ಕೋಕೋ ಗಿಡ ಯಥೇಚ್ಛವಾಗಿ ಎಲೆಗಳನ್ನ ಉದುರಿಸುತ್ತೆ. ಇದು ಅಡಿಕೆ ಮತ್ತೆ ಕಾಫಿಗೆ ಜೊತೆಗೆ ಕೋಕೋಗೂ ಕೂಡ ಹೇಗೆ ನೆರವಾಗ್ತದೆ? ಹೀಗೆ ಉದುರಿಸಿದಂತ ಎಲೆಗಳನ್ನ ನೀವು ಹೇಗೆ ಸದ್ಬಳಕೆಯನ್ನು ಮಾಡ್ತಾ ಇದ್ರಿ? ಇಲ್ಲ, ಅದು ಎಲ್ಲಿ ಬೀಳುತ್ತೆ ಅಲ್ಲೇ ಬಿಡ್ತೀವಿ. ಅಲ್ಲಿ ಮುಚ್ಚಿಗೆ ಆಗುತ್ತೆ, ಮತ್ತೆ ಅದು ಕರಗುತ್ತೆ, ಅಲ್ಲೇ ಪೋಷಕಾಂಶ ತಯಾರಾಗುತ್ತೆ, ಮಣ್ಣನ್ನ ಸಂರಕ್ಷಣೆ ಮಾಡುತ್ತೆ, ನೀರನ್ನ ಸಂರಕ್ಷಣೆ ಮಾಡುತ್ತೆ. ಹಾಗಾಗಿ ನಾವು ಏನನ್ನು ಮುಟ್ಟಕ್ ಹೋಗಲ್ಲ. ಎಲ್ಲೆಲ್ಲಿ ಅಡಿಕೆ ಸಿಪ್ಪೆ ಇರಬಹುದು, ಕಾಫಿ ಎಲೆ ಇರಬಹುದು, ಕಾಫಿದು ಚಿಗುರು ತೆಗಿತೀವಲ್ಲ ಅದ್ರ ರೆಂಗೆಗಳಿರಬಹುದು, ಕೋಕೋ ರೆಂಬೆಗಳಿರ್ಬೋದು, ಎಲ್ಲದನ್ನು ಅಲ್ಲೇ ಬಿಡ್ತೀವಿ. ಯಾವುದನ್ನು ನಾವು ಮ್ಯಾನ್ಯಲ್ ಆಗಿ ತೆಗೆದು ಹಾಕುವಂತದ್ದು, ಸ್ಥಳ ಬದಲಾವಣೆ ಮಾಡುವಂತದ್ದು ಏನಿಲ್ಲ. ಯಾವಾಗ ಸಹಜವಾಗಿ ಬಿಡುತ್ತೆ ಆ ಸಹಜವಾಗಿ ಅಲ್ಲೇ ಜಾಗದಲ್ಲೇ ಇರುತ್ತೆ, ಅಲ್ಲೇ ಕರಗುತ್ತೆ. ಅದು ವರ್ಷದಲ್ಲಿ 2 ಮಾತ್ರ ಕೋಕೋ ಕಾಯಿ ಬಿಡೋದಿಲ್ಲ, ಇನ್ನು ಉಳಿದಂತೆ ಫಸಲು ಇದ್ದೇ ಇರುತ್ತೆ ಅಂತ ಹೇಳಿದ್ರಿ. ಯಾವ 2 ಬಿಡೋದಿಲ್ಲ, ಮತ್ತೆ ಈ ಫಸಲನ್ನ ಹೇಗೆ ನೀವು ಹಾರ್ವೆಸ್ಟ್ ಮಾಡ್ತೀರಿ? ಅಕ್ಟೋಬರ್ ನವೆಂಬರ್ ಅಲ್ಲಿ 1-2 ಇರಲ್ಲ, ಕಡಿಮೆ ಇರುತ್ತೆ ಫಸಲು. ಇರುತ್ತೆ, ಒಂದೊಂದು ಇರುತ್ತೆ, ಆದ್ರೆ ಯಥೇಚ್ಛವಾಗಿ ಇರಲ್ಲ. ಇದು 15 ಹಣ್ಣು ಬರ್ತಾ ಹೋಗ್ತವೆ. ಅದನ್ನ ನಾವು ತೆಗೆದು ಹಣ್ಣನ್ನು ಬಿಡಿಸಿಬಿಟ್ಟು 24 ಒಳಗೆ ಅದನ್ನ ಬೀಜ ತೆಗೆದು ಆ ಬೀಜನ ಒಂದು 6 ಫರ್ಮೆಂಟೇಷನ್ ಮಾಡಿ ಆ ಫರ್ಮೆಂಟೇಷನ್ಗೆ ಹಾಕಿ ಅದೆಲ್ಲದು ಆದ್ಮೇಲೆ ಬಿಸಿಲಿಗೆ ಒಣಗಿಸ್ಬಿಟ್ಟು ಪ್ರಿಸರ್ವ್ ಮಾಡ್ಕೊಂತೀವಿ. ಪ್ರಿಸರ್ವ್ ಮಾಡ್ಕೊಂಡದನ್ನ ಕ್ವಿಂಟಲ್ ಲೆಕ್ಕ ಆದ್ಮೇಲೆ ನಮಗೆ ಅನುಕೂಲ ಆದಂತ ಸಂದರ್ಭದಲ್ಲಿ ನಾವು ಕ್ಯಾಂಪ್ಗೆ ಹೋಗಿ ಮಾರಾಟ ಮಾಡ್ತೀವಿ. ಈ ಹಣ್ಣುಗಳನ್ನ ಹೇಗೆ ಈಗ ಬಲ್ತಿದೆ ಅಥವಾ ಇದು ಹದವಾಗಿ ಬಂದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಅದನ್ನ ಕೊಯ್ಲು ಮಾಡ್ತಕ್ಕಂಥದ್ದು? ಈಗ ಕೋಕೋದಲ್ಲಿ ಒಂದು ಕ್ರಯಲ್ಲೋ ಮತ್ತು ಫಾರೆಸ್ಟ್ರಿ ಅಂತ 2 ಜಾತಿ ಇದೆ. ಒಂದು ಕ್ರಯಲ್ಲೋ ಕೆಂಪು ಬರುತ್ತೆ, ಫಾರೆಸ್ಟ್ರಿಯ ಹಸಿರು ಇರುತ್ತೆ. ಅದೆರಡು ಹಣ್ಣಾದಾಗ ಹಳದಿಗೆ ಬಂದ್ಬಿಡುತ್ತೆ. ಹಳದಿ ಬಂದಾಗ ಹಣ್ಣಾಗಿದೆ ಅಂತ ಲೆಕ್ಕ. ಹಾಗಾಗಿ ಹಳದಿ ಆಗಿರೋದನ್ನೆಲ್ಲ ತೆಗೆದ್ಬಿಟ್ಟು ಹಾರ್ವೆಸ್ಟ್ ಮಾಡಿ ಬೀಜ ತೆಗೆದು ಫರ್ಮೆಂಟೇಷನ್ ಮಾಡ್ತೀವಿ. ಅದೇ ಬೀಳುವಂತಹ ಸಾಧ್ಯತೆನೂ ಕೂಡ ಇರುತ್ತಲ್ವಾ? ಇಲ್ಲ ಇಲ್ಲ, ಬೀಳಲ್ಲ ಅದು. ಅದ್ರದ್ದು ತೊಟ್ಟು ಬಾರಿ ಗಟ್ಟಿ ಇರುತ್ತೆ, ಹಾಗಾಗಿ ಬೀಳಲ್ಲ ಅದು. ಹಾಗಾಗಿ ಹಣ್ಣು ನಾವೇ ಬಿಡಿಸ್ಕೋಬೇಕು. ಹಳದಿ ಬಣ್ಣಕ್ಕೆ ಯಾವ ತಿರುಗಿರುತ್ತೋ ಅಂತದನ್ನು ನೋಡಿ ಇದು ಬಲ್ತದೆ ಅಂತ ಹೇಳಿ ಅದರ ಒಂದು ಕೊಯ್ಲನ್ನು ಮಾಡಬೇಕಾಗುತ್ತೆ. ಸರಿ ಸರಿ. ಅದರಿಂದ ಬೀಜವನ್ನ ಬೇರ್ಪಡಿಸಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂತದ್ದು, ಮತ್ತೆ 24 ಒಳಗೆ ಯಾಕೆ ಮಾಡಬೇಕು? ಅಂದ್ರೆ 24 ಒಳಗೆ ಯಾಕೆ ಮಾಡ್ಬೇಕು ಅಂತಂದ್ರೆ ಫರ್ಮೆಂಟೇಷನ್ಗೆ ಅದೊಂದು ಹದ, ಅದು ಒಂದು ಹದ ಇಟ್ಕೊಂಡು ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಕೃಷಿನಲ್ಲಿ ಹದ ನೋಡಿ ಕೆಲಸ ಮಾಡ್ಬೇಕು ನಾವು. ಹಾಗಾಗಿ ಅದು ಹದಕ್ ಬಂದಿರುತ್ತೆ, ಅದಕ್ಕೆ ಬಂದಾಗ 24 ಒಳಗೆ ತೆಗ್ದಾಗ ಇಲ್ಲ ಅಂತಂದ್ರೆ ಅದು ಮೊಳಕೆ ಬರಕ್ ಸ್ಟಾರ್ಟ್ ಆಗ್ಬಹುದು, ಕಪ್ಪಾಗಕ್ ಸ್ಟಾರ್ಟ್ ಆಗ್ಬಹುದು. ಆ ತರದ ಚಾನ್ಸಸ್ ಇರೋದ್ರಿಂದ 24 ಒಳಗಡೆನೆ ಬೀಜನ ಬೇರ್ಪಡಿಸ್ಬಿಟ್ಟು ಅದನ್ನೊಂದು ಗೋಣಿ ಚೀಲದಲ್ಲೋ ಅಥವಾ ಬಿದಿರು ಬುಟ್ಟಿನಲ್ಲೋ ಹಾಕ್ಬಿಟ್ಟು ಪ್ರತಿದಿನ ನೀರನ್ನ ಚುಮುಕ್ಸಿ ಕೈ ಆಡ್ತಾ ಇದ್ರೆ, ಮೇಲೆ ಕೆಳಗೆ ಮಾಡ್ತಾ ಇದ್ರೆ ಈಟ್ ಫಾರ್ಮೇಷನ್ ಆಗುತ್ತೆ ಅಲ್ಲಿ. ಆ ಈಟ್ ಫಾರ್ಮೇಷನ್ ಆದಾಗ ಲೋಳೆ ಅಂತದೆಲ್ಲ ಅಂಶ ಕರಗಿ ನೀರಾಗಿ ಹೊರಗೆ ಹೋಗುತ್ತೆ. ಒಂದು ಲೇಯರ್ ಬೀಜದ ಮೇಲೆ ಕೂರುತ್ತೆ, ಒಳಗಡೆ ಇರೋ ಬೀಜದ ಪಪ್ಪು ಆ ಈಟಿಗೆ 6 ಒಳಗಡೆಗೆ ಚಾಕ್ಲೇಟ್ ಕಲರ್ ಕನ್ವರ್ಟ್ ಆಗುತ್ತೆ. ಹಾಗಾಗಿ 6 ಹೊತ್ತಿಗೆ ಅದು ಕನ್ವರ್ಟ್ ಆಗಿದೆ ಅಂತ ಪರೀಕ್ಷೆ ಮಾಡಿಬಿಟ್ಟು 6 ಆಗ್ಲಿಲ್ಲ ಅಂತಾನೆ ಇನ್ನೊಂದ್ ದಿನ ವೇಟ್ ಮಾಡ್ತೀವಿ. 7 ದಿನದೊಂದಿಗೆ ಅಷ್ಟು ಅದಕ್ಕೆ ಬಂದ್ಬಿಡುತ್ತೆ. ಅದಕ್ಕೆ ಬಂದದನ್ನು ಒಣಗಿಸ್ತೀವಿ, ಒಂದ್ 4 ಬಿಸಿಲಿಗೆ ಒಣಗಿಸಿದ್ರೆ ಸಾಕು. ಅದರ ತಿರುಳು ಸಿಗುತ್ತಲ್ಲ ಬೀಜದ ಮೇಲಿಂದು, ಅದನ್ನ ಏನ್ ಮಾಡ್ತೀರಿ? ಇಲ್ಲ, ಬೀಜದ ಮೇಲೆ ತಿರುಳು ಇರಲ್ಲ, ಒಂದ್ ರಸ ಇರುತ್ತೆ. ಮತ್ತೆ ಬೀಜದ ಒಳಗಡೆಗೆ ತೊಗಟೆ ಇರುತ್ತಲ್ಲ, ತೊಗಟೆ ಒಳಗಡೆ ಒಂದ್ ತಿರುಳು ಇರುತ್ತೆ, ಅದನ್ನ ಕ್ರೀಮ್ ಆಗಿ ಮಾಡ್ತಾರಂತೆ. ನಮಗೆ ಆ ವ್ಯವಧಾನ ಇಲ್ಲ, ಹಾಗಾಗಿ ಅದನ್ನ ನಾವು ದನಗುಳಿಗೆ ಕೊಡ್ತೀವಿ ಮೇಯೋದಕ್ಕೆ, ಮತ್ತಿಲ್ಲ ತೋಟಕ್ಕೆ ಮಲ್ಚಿಂಗಿಗೆ ಬಳಸ್ಕೊಂತೀವಿ. ಹದವಾಗಿ ಒಣಗಿಸುವಂತದ್ದು ಹೇಗೆ ಅದರ ಬೀಜಗಳನ್ನು? ಏನಿಲ್ಲ, ಒಳ್ಳೆ ಬಿಸಿಲಿಗೆ 4 ಬಿಸಿಲಿಗೆ ಒಣಗೋಗ್ಬಿಡುತ್ತೆ. ಅದು ಒಣಗಿ ಕರೆಕ್ಟ್ ಆಗಿ ಅದಕ್ಕೆ ಬಂದಿದೆ ಅಂತ ನೋಡಕ್ಕೆ ಆ ಬೀಜನ ಮುರಿದ್ರೆ ಗ್ಲಾಸ್ ಪುಡಿಯಾದಾಗ ಅರಳರಳಾಗಿ ಉದುರುತ್ತಲ್ಲ, ಆ ತರಕ್ಕೆ ಲೇಯರ್ ಲೇಯರ್ ಪುಡಿಯಾಗುತ್ತೆ ಅದು. ಹಾಗಾಗಿ ಮತ್ತೆ ಒಳಗಡೆಗೆ ಅದು ಚಾಕ್ಲೇಟ್ ಕಲರಿ ಬಂದಿರುತ್ತಲ್ಲ, ತಿಂದ ನೋಡಿದಾಗ ಒಂಥರ ಶೇಂಗಾ ಬೀಜ ತಿಂದಷ್ಟು ರುಚಿ ಬರುತ್ತೆ. ಅದ ನೋಡಿ ಒಣಗಿಸಬಹುದು. ಎಷ್ಟು ಪ್ರಮಾಣ ಆದ್ಮೇಲೆ ಮಾರಾಟ ಮಾಡ್ತೀರಿ? ನಾವೊಂದು 5 ಕ್ವಿಂಟಾಲು 6 ಕ್ವಿಂಟಾಲು ಹಿಂಗಾದಾಗ ಮತ್ತೆ ನಾವೇನಾರು ಕ್ಯಾಂಪ್ ಕೊಕ್ಕಡೆ ನಾವು ಶಿವಮೊಗ್ಗನೋ ಅಥವಾ ಮಂಗಳೂರೋ ಪುತ್ತೂರೋ ಹೋಗ್ತೀವಿ ಅನ್ನೋ ಸಂದರ್ಭದಲ್ಲಿ ಎಷ್ಟಾಗಿರುತ್ತೆ ಅಷ್ಟನ್ನು ತಗೊಂಡು ಹೋಗ್ತೀವಿ. ಚಿಕ್ಕಮಂಗ್ಳೂರಿನಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಇಲ್ವಾ? ಮಾರುಕಟ್ಟೆ ಇಲ್ಲ, ಕ್ಯಾಂಪ್ಕೋದವ್ರು ಮಾತ್ರ ಬೈ ಮಾಡ್ತಾರೆ, ಕ್ಯಾಡ್ಬರಿಸ್ನವ್ರು ಬೈ ಮಾಡ್ತಾರೆ. ಕ್ಯಾಡ್ಬರಿಸ್ನವರೆಲ್ಲ ಒಂದು 5-6 ಕ್ವಿಂಟಲ್ ಇದೆ ಅಂದ್ರೆ ಅವರೇ ಬಂದು ತಗೊಂಡು ಹೋಗ್ತಾರೆ. ಬಟ್ ನಾವು ಮೊದ್ಲಿಂದನು ಕ್ಯಾಂಪ್ಕೋಗೆ ಕೊಡೋದ್ರಿಂದ ನಾವು ಅಡಿಕೆ ಎಲ್ಲ ಕ್ಯಾಂಪ್ಕೋಗಿ ಹೋಗ್ಬಿಡ್ತೀವಲ್ಲ, ಅಡಿಕೆ ಜೊತೆನಲ್ಲೇ ಅದನ್ನು ಕಳಿಸ್ಬಿಡ್ತೀವಿ. ಕ್ಯಾಂಪ್ಕೋಗೆ ಇದುವರೆಗೂ ಕೂಡ ಮಾರಾಟವನ್ನು ಮಾಡ್ಕೊಂಡು ಬಂದಿರೋದು. ಬೆಲೆ ಹೇಗಿರುತ್ತೆ ಸರ್ ಇದಕ್ಕೆ? ಸರ್ ಬೆಲೆ ಮೊದ್ಲೆಲ್ಲ 280 ಇತ್ತು ಕಳೆದ ವರ್ಷದ, ಆಮೇಲೆ ಕಳೆದ ವರ್ಷದಲ್ಲಿ ಅದು 960 ಹೋಯ್ತು, ಈಗ ಅದು 550-580 ತನಕ ಇದೆ. ಒಳ್ಳೆ ರೇಟ್ ಅದು, ಒಳ್ಳೆ ಬೆಲೆ. ಮತ್ತೆ ಹೆಚ್ಚಿನ ನಿರ್ವಹಣೆ ಬೇಡದನೆ ಇರ್ತಾಂತ ಒಂದು ಬೆಳೆ, ಹಾರ್ವೆಸ್ಟಿಂಗು ಮತ್ತೆ ನಿರ್ವಹಣೆ ಎಲ್ಲದೂ ಈಸಿನೇ ಆಗಿರೋದ್ರಿಂದ ಉಪ ಬೆಳೆಯಾಗಿ ಅದನ್ನ ಒಬ್ಬ ರೈತ ಬೆಳಿಬಹುದು. ಹಾರ್ವೆಸ್ಟ್ ಮಾಡ್ಲಿಕ್ಕೆ ಮತ್ತೆ ಫರ್ಮೆಂಟೇಷನ್ ಮಾಡ್ಲಿಕ್ಕೆ ಅದಕ್ಕೆಲ್ಲದಕ್ಕೂ ಕೃಷಿ ಕಾರ್ಮಿಕರು ಬೇಕಾಗ್ತಾರ? ಹೇಗೆ? ಅವಶ್ಯಕತೆನೆ ಇಲ್ಲ, ಮನೆಯವರೇ ಒಬ್ರು ಮಾಡಬಹುದು, ತೊಂದ್ರೆ ಇಲ್ಲ. ಒಬ್ರಿದ್ರೆ ಸಾಕು, ಒಂದಷ್ಟು ಕುಯ್ಕೊಂಡ್ ಬರೋದು, ಕುಯ್ಕೊಂಡ್ಬಂದ ಬೀಜ ಎಲ್ಲ ಬೇರ್ಪಡಿಸುವಂತದ್ದು, ಆ ನಂತರ ಫರ್ಮೆಂಟೇಷನ್ ಮಾಡುವಂತದ್ದು. ಫರ್ಮೆಂಟೇಷನ್ ಜಾಗರೂಕತೆಯಿಂದ ಹೇಗೆ ಮಾಡ್ತಕ್ಕಂಥದ್ದು? ಏನಿಲ್ಲ, ಪ್ರತಿದಿನ ನಾವು ಬೆಳಗ್ಗೆ ನೀರಾಗಿ ಕೈ ಆಡಿಸ್ತಿರ್ತೀವಿ, ಅವಾಗಲೇ ಅದು ಈಟ್ ಎಷ್ಟು ಫಾರ್ಮೇಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಕೈ ಹಾಕಿದ್ರೆ ಸುಡ್ತಾ ಇರುತ್ತೆ, ಆ ಮಟ್ಟಿಗೆ ಈಟ್ ಫಾರ್ಮೇಷನ್ ಆಗಿರುತ್ತೆ. ಈಟ್ ಫಾರ್ಮೇಷನ್ ಆಗ್ಬೇಕು, ಆ ಈಟ್ಗೆನೆ ಅದೆಲ್ಲದೂ ಚಾಕ್ಲೇಟ್ ಕಲರಿ ಕನ್ವರ್ಟ್ ಆಗೋದು. ಹಾಗಾಗಿ ಅದು ಗೊತ್ತಾಗುತ್ತೆ, ಅದು ಮಾಡ್ತಾ ಮಾಡ್ತಾ ಹೋದಾಗ ಸಹಜವಾಗಿ ಗೊತ್ತಾಗ್ತಾ ಹೋಗುತ್ತದೆ. ಮಾಡ್ತಾ ಮಾಡ್ತಾ ಅನುಭವ ಆದಂಗೆ ಗೊತ್ತಾಗ್ತಾ ಹೋಗುತ್ತೆ. ಹೌದೌದು. ಈಗ ಒಂದ್ಸಾರಿ ಅದನ್ನೆಲ್ಲ ಹದ ಮಾಡಿದ್ಮೇಲೆ ಅದು ಹಾಳಾಗದ ಹಾಗೆ ಹೇಗೆ ವ್ಯವಸ್ಥಿತವಾಗಿ ಇಡ ಅಂತದ್ದು? ಒಂದು 6 ತಿಂಗಳು ಒಂದು ಗೋಣಿ ಚೀಲದಲ್ಲಿ ಹಾಕಿಡಬಹುದು. ನಾವ್ ಯಾವಾಗ ಮಾರಾಟಕ್ಕೆ ಹೋಗ್ತದೀವಿ ಅಂತಂದಾಗ ಒಂದು 1/2 ದಿನಕ್ಕೆ 1.5 ಗಂಟೆ ಬಿಸಿಲಿಗೆ ಹಾಕಿ ಮತ್ತೆ ತಗೊಂಡು ಹೋಗ್ಬಹುದು. ಗೋಣಿ ಚೀಲದಲ್ಲಿ ಹಾಕಿಟ್ಬಿಟ್ರೆ ಏನ್ ತೊಂದ್ರೆ ಇಲ್ಲ? ಏನ್ ತೊಂದ್ರೆ ಇಲ್ಲ, 6 ತಿಂಗಳವರೆಗೂ ಕೂಡ ಹಾಗೆ ಇಡಬಹುದು, ಮಾಡಬಹುದು. ಯಾವಾಗ ಮಾರಾಟ ಮಾಡುವಂತದ್ದು ನಮ್ಮ ಕೃಷಿಕರಿಗೆ ಅನುಕೂಲ ಅಂತೀರಿ? ಅದು ರೇಟ್ ನೋಡಿ ಮಾಡಬೇಕು. ಯಾಕೆಂತಂದ್ರೆ ಹೋದ ಸರಿ ಎಲ್ಲ ದಿಢೀರ್ನೆ ರೇಟ್ ಜಾಸ್ತಿ ಆಯ್ತು, 280 ಇದ್ದದ್ದು 380 ಬಂದು 980 ಹೋಗ್ಬಿಡ್ತು. ಯಾಕೆಂದ್ರೆ ನಿರಂತರವಾಗಿ ಬರ್ತಾ ಇರುತ್ತಲ್ಲ, ಎಲ್ಲಾ ಸಂದರ್ಭದಲ್ಲೂ ಬೆಳೆ ಇರುತ್ತೆ, ಆ ಸಂದರ್ಭ ನೋಡಿ ಮಾರಾಟ ಮಾಡೋದು ಒಳ್ಳೇದು. ನಮ್ಮ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಕೋಕೋ ಬೆಳೆಯನ್ನ ಮಾಡಬಹುದು, ಅಡಕೆ ಮತ್ತೆ ತೆಂಗಿನ ಗಿಡದಲ್ಲಿ ಅಂತರ ಬೆಳೆಯಾಗಿ ಮಾಡಬಹುದು. ಹೀಗೆ ಬೆಳಿಬೇಕು ಅಂತ ಅಂದುಕೊಳ್ಳುವಂತಹ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, 50% ನೆರಳು ಬೇಕು. ಆ ನೆರಳಿದ ಜಾಗದಲ್ಲಿ ತೆಂಗು ಅಡಿಕೆ ಎಲ್ಲಾ ಕಡೆನೂ ಕೋಕೋ ಬೆಳಿಬಹುದು, ಬೆಳೆದು ಅವರ ಆರ್ಥಿಕ ಸ್ಥಿತಿನ ಸುಧಾರಣೆ ಮಾಡ್ಕೋಬಹುದು. ಬಟ್ ನಾನೇ ಮಾಡ್ಬೇಕಾ ಕೆಲಸನ, ಮತ್ತೆ ಅದನ್ನು ಕೂಲಿಯರ್ ಹತ್ರ ಮಾಡಿಸ್ತೀನಿ ಅಂತಂದ್ರೆ ಅದಾಗಲ್ಲ, ನಾವೇ ಮಾಡಿದ್ರೆ ಅದು ಒಂದಿಷ್ಟು ವರ್ಕೌಟ್ ಆಗುತ್ತೆ. ಈ ಕೋಕೋ ಬೆಳೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಂದು ಸಂಪರ್ಕ 9920789888. ಈ ನಂಬರಿಗೆ ರಾತ್ರಿ 7 ಗಂಟೆ ಮೇಲೆ ಫೋನ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾರು ತೋಟಕ್ಕೆ ಬಂದು ನೋಡೋ ಅಂತವ್ರು ಇದ್ರೆ ನನಗೆ ಫೋನ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಬಂದ್ರೆ ಒಳ್ಳೇದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 9920789888. ಒಳ್ಳೇದು ಚಂದ್ರಶೇಖರ್ ಅವರೇ, ಇದುವರೆಗೆ ಕೋಕೋ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೋಕೋ ಬೆಳೆಯಲ್ಲಿನ ಅನುಭವಗಳ ಕುರಿತು ಚಿಕ್ಕಮಗಳೂರಿನ ಮುಗುದಿಹಳ್ಳಿಯ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿಮಧುಸೂದನ್. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಇಂದಿನ ಕೃಷಿ ರಂಗ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗಿ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ನಾವು ಬೆಳೆಯುವ ಹತ್ತಾರು ಬೆಳೆಗಳು ಕಡಿಮೆ ಕಾಳಜಿಯನ್ನು ಕೇಳ್ತವೆ. ಹೆಚ್ಚು ನೀರನ್ನು ಅವುಗಳಿಗೆ ಕೊಡಬೇಕಾಗಿಲ್ಲ. ರಾಸಾಯನಿಕ ಗೊಬ್ಬರಗಳಂತೂ ಬೇಕಾಗೇ ಇಲ್ಲ. ಇನ್ನು ಫಲವತ್ತತೆ ಕಮ್ಮಿ ಇದ್ರೂ ಸ್ವಲ್ಪ ಮಟ್ಟಿಗಾದರೂ ಯಾಕೆ, ನಾವು ಅಂದ್ಕೊಂಡದಕ್ಕಿಂತ ಹೆಚ್ಚು ಇಳುವರಿಯನ್ನು ಕೊಡಬಲ್ವು. ಈ ರೀತಿಯ ಬೆಳೆಗಳ ಗುಂಪಿಗೆ ಸೇರ್ತದವೆ ಗಡ್ಡೆಗೆಣಸುಗಳು, ಸಿಹಿಗೆಣಸು, ಮರಗೆಣಸು, ಹಾಲುಗೆಸ, ಸುವರ್ಣಗಡ್ಡೆ, ಅರಿಶಿನವೂ ಸಹ ತುಂಬ ಕಾಳಜಿಯನ್ನು ಕೇಳೋದಿಲ್ಲ. ನೋಡಿ, ಸುವರ್ಣಗಡ್ಡೆ ಇದನ್ನು ಅನೇಕರು ಉಪಯೋಗಿಸ್ಕೊಳ್ತಿದ್ದಾರೆ, ಆದರೆ ಇನ್ನೂ ಅನೇಕರು ಬಳಕೆ ಮಾಡಿಕೊಳ್ಬೇಕಾಗಿದೆ. ಬಂಗಾರದಂತಹ ಬಣ್ಣ, ಅದನ್ನು ಕತ್ತರಿಸಿದರೆ ಮೇಲ್ಗಡೆ ಆನೆಯ ಬಣ್ಣ. ಗಡ್ಡೆ ಅಗಲವಾಗಿರುತ್ತೆ, ಎಷ್ಟು ಅಗಲಂದರೆ ಆನೆಯ ಕಾಲಿಗಿಂತ ಇನ್ನೂ ದೊಡ್ಡದು. ಸಣ್ಣ ಸಣ್ಣ ಗಡ್ಡೆಗಳನ್ನು ನಾವು ಕಾಣಬಹುದು. ಸುವರ್ಣಗಡ್ಡೆಯನ್ನು ಎಲಿಫೆಂಟ್ ಫುಟ್ ಆ್ಯಮ್ ಅಂತ ಕರೀತಾರೆ. ಅಂದರೆ ಆನೆಯ ಪಾದ ಇದೆಯಲ್ಲ, ಅದರಷ್ಟೇ ಅಗಲದ ದಪ್ಪನೆಯ ಗಡ್ಡೆ ಇದು ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಅಮಾರ್ಫೋಫಾಲಸ್ ಪಿಯೋನಿಫೋಲಿಯಸ್ ಇದರ ವೈಜ್ಞಾನಿಕ ಹೆಸರು. ಅರೇಸಿಯೆ ಕುಟುಂಬ, ಒಂದು ರೀತಿಯಲ್ಲಿ ಬಲು ಗಟ್ಟಿಗಡ್ಡೆ. ಪಲ್ಯ, ಸಾರು, ಚಟ್ನಿ, ಸಿಹಿ ಪದಾರ್ಥಗಳನ್ನು ಮಾಡಿಕೊಳ್ಳಿಕ್ಕೆ ಅನೇಕರು ಬಳಕೆ ಮಾಡಿಕೊಳ್ಳೋದಿದೆ. ಇದನ್ನು ವಾಣಿಜ್ಯ ಮಟ್ಟದಲ್ಲೂ ಸುವರ್ಣಗಡ್ಡೆಯನ್ನು ಬೆಳೆಯಲಾಗ್ತಾ ಇದೆ. ಇದರ ಉಪಯೋಗ ಗಮನಿಸಿಕೊಳ್ಳಿ ಶ್ರೋತೃಗಳೇ, ಸಕ್ಕರೆ ಕಾಯಿಲೆ ಇರೋರು ಆಗಾಗ್ಗೆ ತಿಂತಾ ಇದ್ರೆ ತುಂಬ ಪರಿಣಾಮಕಾರಿ ಅನ್ನಲಾಗ್ತಾ ಇದೆ. ಯಕೃತ್ತಿನ ಸಮಸ್ಯೆ, ಹೊಟ್ಟೆ ನೋವು, ಮಲಬದ್ಧತೆ, ಈ ರೀತಿಯ ಸಮಸ್ಯೆಗಳು ಅಲ್ಲದಲ್ಲೇ ಹೃದಯಕ್ಕೂ ಒಳ್ಳೆಯದು, ತೂಕದ ನಿಯಂತ್ರಣಕ್ಕೂ ಪರಿಣಾಮಕಾರಿ, ಒತ್ತಡದ ಕೆಲಸಗಳಲ್ಲಿ ಇದ್ದುಕೊಂಡು ಒದ್ದಾಡೋರಿಗೂ ಸಹ ಇದು ಒಂದು ರೀತಿಯ ಹುರುಪನ್ನ ಕೊಡುತ್ತೆ. ಆ ಒತ್ತಡದ ನಿವಾರಣೆಯನ್ನು ಮಾಡೋ ನಿಟ್ಟಿನಲ್ಲಿ ಇದು ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಇನ್ನೂ ಒಂದು ವಿಶೇಷ ಏನಂದರೆ, ಇದು ಕಟಾವಿನ ನಂತರ ಇಟ್ಟರೆ ವಾರಲ್ಲ 15 ದಿನ, ಯಾಕೆ ತಿಂಗಳ ತನಕ ಹಾಳಾಗೋದಿಲ್ಲ. ಶತ್ರುಗಳೇ, ರೈತ ಬಾಂಧವರೇ, ಸುವರ್ಣಗಡ್ಡೆಯಲ್ಲಿ ಪ್ರೋಟೀನು, ಸರ್ಕರೆ ಪಿಷ್ಟ, ಕ್ಯಾಲ್ಶಿಯಮ್ಮು, ನಾರಿನಂಶ, ಸತ್ತು, ಪೊಟ್ಯಾಷಿಯಮ್ಮು, ಕಮ್ಮಿ ಪ್ರಮಾಣದಲ್ಲಿ ಕೊಬ್ಬು, ಹೀಗೆ ಹತ್ತಾರು ರೀತಿಯ ಉಪಯುಕ್ತ ಪೋಷಕಾಂಶಗಳು, ವಿಶೇಷ ಪದಾರ್ಥಗಳಿದ್ದಾವೆ. ಇದರ ಹೂವು ವಿಶೇಷವಾಗಿರುತ್ತೆ, ದೊಡ್ಡ ಹೂವು, ಟೊಳ್ಳು ಕಾಂಡ, ಎಲೆನೂ ದೊಡ್ಡದು. 6-7 ತಿಂಗಳುಗಳಲ್ಲಿ ಇದು ಬೆಳೆದು ಹಳದಿಯಾಗಿ ಮತ್ತೆ ಜೋತು ಬೀಳುತ್ತೆ, ಆಗ ಕಟಾವು ಮಾಡಿಕೊಳ್ಬಹುದು. ಗಮನ ಸಹ ಇದ್ರೆ ತಂತಾನೇ ಮರು ವರ್ಷ ಬೆಳೀತಾ ಇರುತ್ತೆ, ಉಳಿತಾ ಇರುತ್ತೆ, ಹಾಳಾಗೋದಿಲ್ಲ. ಪರಿಸರ ಪ್ರಿಯ ಪದ್ಧತಿಯಲ್ಲಿ ಈ ರೀತಿಯ ಬೆಳೆಗಳನ್ನು ನಾವು ಸಾಗುವಳಿ ಮಾಡಿಕೊಂಡ್ರೆ ಒಳ್ಳೇದಲ್ವಾ? ಸುವರ್ಣಗಡ್ಡೆ ಪರಿಸರ ಪ್ರಿಯ ಪದ್ಧತಿಗೆ ತುಂಬ ಹೊಂದಿಕೊಳ್ಳುವ ಬೆಳೆ. ಪ್ರತಿಯೊಂದು ಬೆಳೆಗೂ ನೂ ಆಲ್ಗಿ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಆಕಾಶವಾಣಿ ಹಾಸನ. ಇದೇ 23ರಂದು ಸಕಲೇಶಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕಾಫಿ ಬೆಳೆಗಾರರ ಬೃಹತ್ ಸಮಾವೇಶ ಮತ್ತು ವಾರ್ಷಿಕ ಮಹಾಸಭೆ ಕುರಿತ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ಬೆಳೆಗಾರರ ಒಕ್ಕೂಟ, ಸಕಲೇಶಪುರ. ಕರ್ನಾಟಕ ಬೆಳೆಗಾರರ ಒಕ್ಕೂಟದ ವಿಶೇಷ ಪ್ರತಿನಿಧಿಯಾದ ಎಂಎಚ್ ಪ್ರಕಾಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಕರ್ನಾಟಕ ಬೆಳೆಗಾರರ ಒಕ್ಕೂಟ 85ರಿಂದಲೂ ಕೂಡ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ. ತಾವು ಎಲ್ಲಿಂದ ತೊಡಗಿಸ್ಕೊಂಡಿದ್ದೀರಿ? ನಾವು ಸಾಮಾನ್ಯವಾಗಿ ಅತ್ತಿಕಟ್ಟೆ ಜಗನ್ನಾಥ್ ಅವರ ಅವಧಿಯಿಂದ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಹಾಗೆ ಅವರ ನಂತರ ಬಂದ ಎಲ್ಲ ಅಧ್ಯಕ್ಷರುಗಳ ಜೊತೆಯನ್ನು ಕೆಲಸ ಮಾಡಿದ್ವಿ, ನಿರ್ದೇಶಕರಾಗಿ. ಹಾಗೇನೆ ಅವ್ರ ಜೊತೆ ಒಟ್ಟಿಗೆ ಹೋಗಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದ್ವಿ. ಅನೇಕ ಕೆಲಸಗಳನ್ನು ಈ ಅಧ್ಯಕ್ಷರುಗಳು ಮಾಡ್ಕೊಂಡು ಬಂದಿದ್ದಾರೆ. ಅವರವರ ಕಾಲಾವಧಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ.